ಕುಲ ಶಿಕ್ಷಣ ದೇವತೆಗಳು ಅವರಲ್ಲಿ ಪ್ರಾಣದೇವರು ಬೃಹತಿ ಶಬ್ದವಾಚ್ಯರಾಗಿ, ಅವರಲ್ಲಿ ಭಗವಂತ ಬೃಹತಿ ಶಬ್ದವಾಚ್ಯರಾಗಿ. ಬೃಹತ್ ಅಂತಂದ್ರೆ ಬೃಹತಿ ಅಂದ್ರೆ ಒಂದೇ ಒಂದು ಸ್ತ್ರೀಲಿಂಗ ಒಂದು ಪುಲ್ಲಿಂಗ ಅಷ್ಟೇ. ಎಲ್ಲಕ್ಕಿಂತ ಜೀವಕೋಟಿಯಿಂದ ದೊಡ್ಡವರಾದ ಪ್ರಾಣದೇವರು ಬೃಹತಿ, ಎಲ್ಲರಿಗಿಂತ ದೊಡ್ಡವರಾದ ಭಗವಂತ ಬೃಹತಿ. ಆಮೇಲೆ ಪಂಕ್ತಿ ಛಂದಸ್ಸು, ಪಂಕ್ತಿ ಛಂದಸ್ಸು ಅದರ ದೇವತೆ ಶಚಿ, ಇಂದ್ರಪತ್ನಿ ಆಗಿರತಕ್ಕಂತಹ ಶಚಿ. ಇಂದ್ರಪತ್ನಿ ಆದಂತಹ ಶಚಿ ಪಂಕ್ತಿ ಛಂದಸ್ಸು ದೇವತೆ ಆದಾಗ ಮಿತ್ರಾವರುಣನ ಪತ್ನಿ ಕೂಡ, ಮಿತ್ರವರುಣನ ಪತ್ನಿ ಕೂಡ ಪಂಕ್ತಿ ಛಂದಸ್ಸಿನ ದೇವತೆ. ಅವರಲ್ಲಿ ಪಂಕ್ತಿ ಶಬ್ದವಾಚ್ಯರಾಗಿ ಪ್ರಾಣದೇವರು, ಪಂಕ್ತಿ ಶಬ್ದವಾಚ್ಯರಾಗಿ ಭಗವಂತ ಇದ್ದಾರೆ. ಏನು ಪಂಕ್ತಿ ಅಂತಂದ್ರೆ, ಪಂಕ್ತಿ ಅಂತಂದ್ರೆ ಅದರ ಸಹಜವಾದ ಅರ್ಥವನ್ನು ಜನರು ಮರೆತು ಬಿಟ್ಟಿದ್ದಾರೆ. ಪಂಕ್ತಿಯಲ್ಲಿ ಕೂಡಿ ಅಂತ ಹೇಳ್ತಾರೆ. ಪಂಕ್ತಿ ಅಂದ್ರೆ ಸಾಲು ಅಂತ ಅರ್ಥ, ಗುಂಪು ಅಂತ. ಸಾಲು ಅಂದ್ರೆ ಒಂದು ಸಾಲು ಅಂದ್ರೆ ಒಂದು ಗುಂಪು ಜನ. ಎಷ್ಟು ಜನ ನಮಗೆ ಆ ಪಂಕ್ತಿ, ಒಂದು ಪಂಕ್ತಿಯಲ್ಲಿ ಐವತ್ತು ಎಲೆ ಹಾಕಿದ್ದು, ಅಲಂಕಾರ ಪಂಕ್ತಿಯಲ್ಲಿ ಎರಡೇ ಎಲೆ ಹಾಕೋದು ಅಥವಾ ನಾಲ್ಕು ಎಲೆ, ಅದು ಅಲಂಕಾರ ಆಗುದಿಲ್ಲ. ಪಂಕ್ತಿ ಅಂದ್ರೆ ಐದು ಅಂತ ಅರ್ಥ, ಐದು ಜನರು ಕೂತು ಸಾಲಿಗೆ ಪಂಕ್ತಿ ಅಂತ ಹೆಸರು. ಪಂಕ್ತಿ ಅಂದ್ರೆ ಪಂಚತಿ, ಐದರ ಗುಂಪು. ಅದರಿಂದ ಪಂಕ್ತಿ ಅಂದ್ರೆ ಐದಾಗ್ಬೇಕು. ಅಂದ್ರೆ ಐದಕ್ಕಿಂತ ಕಮ್ಮಿ ಇದ್ರೆ ಅಲಂಕಾರ ಪಂಕ್ತಿ ಆಗೋದಿಲ್ಲ, ಅದು ಹೆಚ್ಚಿದ್ರು ಅಲಂಕಾರ ಪಂಕ್ತಿ ಆಗೋದಿಲ್ಲ. ಪಂಕ್ತಿ ಅಂತ ಆಗ್ಬೇಕಾದ್ರೆ ಐದು ಜನ ಇರಬೇಕು. ಐದು ಜನರ ಸಮುದಾಯಕ್ಕೆ ಪಂಕ್ತಿ ಅಂತ ಸಂಸ್ಕರಿಸು. ಪ್ರಾಣದೇವರು ಪ್ರಾಣಾಪಾನ ವ್ಯಾನೋದಾನ ಸಮಾನ ಪಂಕ್ತಿ. ನಾರಾಯಣನು ವಾಸುದೇವ ಸಂಕಷ್ಟಪಟ್ಟಿಂದ ಆಗುತ್ತೆ ನಾರಾಯಣ, ಪಂಚರೂಪರಾದ್ರಿಂದ ಅವನ ಪಂಕ್ತಿ, ಇವರ ಪಂಕ್ತಿ. ಹೀಗೆ ಪಂಕ್ತಿ ಛಂದಸ್ಸು ಅಂದ್ರೆ ಹತ್ತು ಅಕ್ಷರಗಳು, ಐದರ ಎರಡು ಗುಂಪು, ಐದು ಐದರ ಗುಂಪಿನ ಛಂದಸ್ಸರು. ಅಂತಹ ಪಂಕ್ತಿ ಛಂದಸ್ಸಿನಲ್ಲಿ ಪಂಕ್ತಿ ಶಬ್ದ ಪಂಕ್ತಿ ದೇವತೆ ಪಿತ್ರಾವರಣಯೋಹ, ಪಿತ್ರಾವರಣರ ಪತ್ನಿ. ಅವರಲ್ಲಿ ಪಂಕ್ತಿ ಶಬ್ದವಾಚ್ಯರಾಗಿ ಪಂಚರೂಪರಾಗಿರ್ತಕ್ಕಂಥ ಪ್ರಾಣದೇವರು, ಅವರಲ್ಲಿ ಪಂಕ್ತಿ ಶಬ್ದವಾಚ್ಯರಾದಂತಹ ಪಂಚರೂಪರಾದ ನಾರಾಯಣ ಇದ್ದಾನೆ ಆ ಛಂದಸ್ಸಿನಿಂದ ವಾಚ್ಯರಾಗಿ. ಆಮೇಲೆ ತ್ರಿಷ್ಣುಪ, ತ್ರಿಷ್ಣುಪರ ದೇವತೆ ಇಂದ್ರ ಪತ್ನಿಯಾಗಿರ್ತಕ್ಕಂಥ ಶಚಿ. ಅವನು ಯಾಕೆ ತ್ರಿಷ್ಣುಪು ಅಂದ್ರೆ ತ್ರಿಭಿಹಿ ಸ್ತೂಯತೆ, ಮೂರು ವೇದಗಳಿಂದ ಸ್ತುತನಾದವ ಪ್ರಾಣದೇವರು ಮತ್ತು ನಾರಾಯಣ. ಆದ್ದರಿಂದ ತ್ರಿಷ್ಣುಪ ಶಬ್ದವಾಚ್ಯರಾಗಿ ಅಲ್ಲಿದ್ದಾರೆ. ಜಗತಿ ಅಂತಂದ್ರೆ ಸಮಸ್ತ ದೇವತಾಸ್ತ್ರೀಯರು ಜಗತಿ ಛಂದಸ್ಸಿನ, ಸರ್ವದೇವ ಸ್ತ್ರೀಯೋ ಮತಃ, ಸಮಸ್ತ ದೇವತಾಸ್ತ್ರೀಯರು ಜಗತಿ ಛಂದಸ್ಸಿನ ದೇವತೆಗಳು. ಜಗತಿ ಛಂದಸ್ಸಿನಲ್ಲಿ ಸಮಸ್ತ ದೇವತಾಸ್ತ್ರೀಯರು ಸನ್ನಿಹಿತರಾಗಿದ್ದಾರೆ. ಅವರಲ್ಲಿ ಪ್ರಾಣ ಜಗತಿ ಶಬ್ದವಾಚ್ಯನಾಗಿ, ಅವರಲ್ಲಿ ನಾರಾಯಣ ಜಗತಿ ಶಬ್ದವಾಚ್ಯನಾಗಿ. ಹೀಗೆ ಛಂದಸ್ಸನ್ನು ಅನುಸಂಧಾನ ಮಾಡಿ. ಜಗತಿ ಅಂತ ಯಾಕೆ ಹೆಸರು? ಜಗ ಅಂದ್ರೆ ಗಚ್ಚತಿ, ಇದು ಜಗ ಜನಿಸುವಂತಹದ್ದು ಪ್ರಾಣದೇವರು. ಅವರಲ್ಲಿ ತತನಾದವ ಭಗವಂತ. ಜಗತ್ತು ಅಂದ್ರೆ ಈ ಚರಾಚರ ಪ್ರಪಂಚ, ಅದರಲ್ಲಿ ತುಂಬಿರತಕ್ಕವರು ಪ್ರಾಣದೇವರು. ಹಾಗಾಗಿ ಜಗತಿ ಅಂದ್ರೆ ಪ್ರಪಂಚದಲ್ಲಿ ತುಂಬಿರುವ, ಪ್ರಾಣದೇವರಲ್ಲಿ ತುಂಬಿರುವ ತತ್ವ ಅಂತ. ಆ ಶಬ್ದವಾಚ್ಯರಾಗಿ ಭಗವಂತ ಇದ್ದಾರೆ. ಹೀಗೆ ಏಳು ಛಂದಸ್ಸುಗಳಲ್ಲೂ ಭಗವಂತ ಅನುಸಂಧಾನ ಮಾಡಿ. ಇದೇ ಛಂದಸ್ಸಿನ ಉಪಧಾವನ. ಉಪಧಾವನ ಅಂದ್ರೆ ಅದರ ಉತ್ಕರ್ಷದ ಚಿಂತನೆ, ಅದರಲ್ಲಿ ಇರತಕ್ಕಂತಹ ಉತ್ಕೃಷ್ಟನಾದ ಭಗವಂತನ ಚಿಂತನೆ. ಐದಾಯ್ತೀಗ ಏಳು ಮುಖಗಳನ್ನು ಹೇಳಿದ್ರೆ, ಆರನೇದ್ದು ಏನ ಸ್ತೋಮೇನ ಸ್ತೋಷ್ಯಮಾನ ಸ್ಯಾತ್ ತಮ್ ಸ್ತೋಮಂ ಉಪಧಾವೇತ್. ಯಾವ ಸ್ತೋಮದಿಂದ ನಾವು ಸ್ತೋತ್ರ ಮಾಡ್ತೇವೋ, ಇಲ್ಲಿ ಒಂದು ವಿಚಿತ್ರವಾದ ಪ್ರಯೋಗ ಇದೆ, ಬಹಳ ಸ್ವಾರಸ್ಯ ಇದೆ. ಎಲ್ಲ ಕಡೆ ಸ್ತೋಷ್ಯನ್ನು ಸ್ತೋಷ್ಯನ್ನು ಸ್ತೋಷ್ಯನ್ ಅಂತ ಅಂದ್ರೆ ಸ್ತೋತ್ರ ಮಾಡುವವನು ಸ್ತೋತ್ರ ಮಾಡುವವನು ಅಂತ, ಅದನ್ನು ಸ್ತೋಷ್ಯನ್ ಅಂತ ಹೇಳಿದ್ರೆ ಇಲ್ಲಿ ಇದು ಒಂದು ಕಡೆ ಮಾತ್ರ ಸ್ತೋಷ್ಯಮಾನ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಒಂದೇ, ಸ್ತೋತ್ರ ಮಾಡುವವನು ಅಂತ. ಆದರೆ ಒಂದು ಪರಸ್ಮೈ ಪದದ ರೂಪ, ಒಂದು ಆತ್ಮೇಯ ಪದದ ರೂಪ. ಈ ಪರಸ್ಮೈ ಪದ ಮತ್ತು ಆತ್ಮೇಯ ಪದದ ರೂಪದಲ್ಲಿ ಸಂಸ್ಕೃತದ ಪ್ರಾಚೀನ ಸಂಸ್ಕೃತದಲ್ಲಿ ಅರ್ಥ ವ್ಯತ್ಯಾಸ ಇದೆ. ಈಗ ಸ್ಮರತಿ ಮತ್ತು ಸ್ಮರಣೆ ಅಂತ ಎರಡು ರೂಪ ಉಂಟು. ಒಂದು ಪರಸ್ಮೈ ಪದ, ಒಂದು ಆತ್ಮೇಯ ಪದ. ಸ್ಮರಿಸುತ್ತಾನೆ ಅರ್ಥ ಒಂದೇ. ಕನ್ನಡದಲ್ಲಿ ಅಥವಾ ಇನ್ನು ಯಾವ ಭಾಷೆಯಲ್ಲೂ ಈ ಅರ್ಥ ವ್ಯತ್ಯಾಸವನ್ನು ಹೇಳಿಕೊಡುವುದಿಲ್ಲ. ಸ್ಮರತಿ ಅಂದ್ರು ನೆನಪಿಸುತ್ತಾನೆ, ಸ್ಮರತೆ ಅಂದ್ರು ನೆನಪಿಸುತ್ತಾನೆ. ಎರಡು ಅರ್ಥ ಒಂದೇ. ಆದರೆ ಸ್ಮರತಿ ಅಂದ್ರೆ ನೆನಪಿಸಿಕೊಳ್ತಾ ಇದ್ದಾನೆ ಅಂದ್ರೆ ಅದು ಪರಸ್ಮೈ ಪದ. ಅದರ ಅರ್ಥ ಆ ನೆನಪು ಇನ್ನೊಬ್ಬರಿಗೋಸ್ಕರ. ಸ್ಮರತೆ ಅಂದ್ರೆ ನೆನಪಿಸಿಕೊಳ್ಳುತ್ತಿದ್ದಾನೆ, ಯಾಕೆ ಅವರಿಗೋಸ್ಕರ, ಸ್ವಂತಕ್ಕೋಸ್ಕರ. ಈ ಆತ್ಮೇಯ ಪದವನ್ನು ಪ್ರಯೋಗ ಮಾಡಿದಾಗ ಅದು ಸ್ವಂತಕ್ಕೆ ಅಂತರ್ಥ. ಇವಾಗ ಸೂದ ಅನ್ನಂ ಪಚತಿ, ಅಡಿಗೆಯವನು ಅಡಿಗೆ ಮಾಡ್ತಾ ಇದ್ದಾನೆ, ಅನ್ನ ಬೇಯಿಸ್ತಾ ಇದ್ದಾನೆ. ಯಾರಿಗೆ ಅಂದ್ರೆ ಪಾಪ ಅವನಿಗೆಲ್ಲ, ಅವನು ದುಡ್ಡು ನಮ್ಗೆ ತಿನ್ನಲಿಕ್ಕೋಸ್ಕರ ಅವತ್ತು ಬೇಯಿಸುದು. ಪಚತಿ ಪಚತೆ ಅಲ್ಲ, ಅವನು ಅನ್ನ ಬೇಯಿಸ್ತಾ ಇದ್ದಾನೆ ಯಾಕೆ ನಮಗೋಸ್ಕರ. ಅಲ್ಲಿ ಪರಸ್ಮೈ ಪದವನ್ನು ಪ್ರಯೋಗಿಸ್ತಾರೆ. ಇದು ಪ್ರಾಚೀನ ಸಂಸ್ಕೃತದಲ್ಲಿ ಇಂಥ ಒಂದು ಬ್ಯೂಟಿ ಇತ್ತು. ಆಮೇಲಿನ ಸಂಸ್ಕೃತದಲ್ಲಿ ಈ ಪರಸ್ಮೈ ಪದ ಆತ್ಮೇಯ ಪದ ಅರ್ಥ ಹೊರಟೋಗಿದೆ. ಈಗ ಹಾಗೇನಿಲ್ಲ, ಕೆಲವು ಆತ್ಮೇಯ ಪದವಾಗಿಯೇ ಪ್ರಯೋಗಿಸಬೇಕು, ಕೆಲವು ಪರಸ್ಮೈ ಪದವಾಗಿಯೇ ಪ್ರಯೋಗಿಸಬೇಕು. ಆ್ಯಂಡ್ ಇಟ್ ಹ್ಯಾಸ್ ನೋ ಮೀನಿಂಗ್. ಇವತ್ತು ವ್ಯಾಕರಣ ಬರೆದ ಹಾಗೆ ಭಾಷೆ ಕೆಟ್ಟ ಹೋಗಿದೆ. ಪ್ರಾಚೀನ ಸಂಸ್ಕೃತದಲ್ಲಿ ಈ ಸ್ವಾರಸ್ಯ ಇತ್ತು. ಪರಸ್ಮೇಪದಿಯನ್ನು ಪ್ರಯೋಗ ಮಾಡಿದಾಗ ಇನ್ನೊಬ್ಬರಿಗೋಸ್ಕರ, ಇಲ್ಲಿ ಎಲ್ಲವನ್ನು ಪರಸ್ಮೇಪದಿಯಾಗಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಒಂದು ಕಡೆ ಆತ್ಮನೇಪದ ಪ್ರಯೋಗ ಮಾಡಿದ್ದಾರೆ, ಸ್ತೋಮವನ್ನ ಸ್ತೋಷ್ಯಮಾನ ಅಂತ. ಈ ಏನೋ ಒಂದು ಅರ್ಥ ವ್ಯತ್ಯಾಸ ಇರಬೇಕಲ್ಲ ಇಲ್ಲಿ, ಇದನ್ನ ನಾವು ಗಮನಿಸಬೇಕು. ಇದು ಯಾಕೆ ಹೀಗೆ ಬಂತು ಅಂದ್ರೆ, ಈ ಗಾನ ಸಾಮಗಾನ ಮಾಡ್ತಾರಲ್ಲ ಯಜ್ಞದಲ್ಲಿ, ಇದು ಯಜ್ಞಕ್ಕೆ ಸಂಬಂಧಪಟ್ಟು ತಗೊಳ್ಳೋಣ. ಯಜ್ಞದಲ್ಲಿ ಸಾಮಗಾನ ಮಾಡಿದರೆ ಆ ಯಾವ ದೇವತೆಯನ್ನು ಕುರಿತು ಗಾನ ಮಾಡಲಿ, ಯಾವ ಛಂದಸ್ಸಿನಲ್ಲಿ ಮಾಡಲಿ, ಯಾವ ಸಾಮದಲ್ಲಿ ಮಾಡಲಿ, ಯಾವುದೇ ವಿಷಯದಲ್ಲಿ ಮಾಡಲಿ, ಅದು ಯಾವ ಋಷಿಯೇ ಇರಲಿ, ಯಾವ ನೃತ್ಯ ಇರಲಿ, ಏನೇ ಇರಲಿ, ಅದು ಎಲ್ಲವೂ ಕೂಡ ಅದರ ಫಲ ಯಜಮಾನನಿಗೆ ಹೋಗುವುದು ಹೊರತು ಸಾಮಗಾನ ಮಾಡತಕ್ಕಂತಹ ಋತ್ವಿಜನಿಗಲ್ಲ. ಅದು ಎಲ್ಲ ಪರಿಣಾಮಿಯಾಗಿ ಸ್ತೋಷ್ಯನ್ ಸ್ತೋತ್ರ ಮಾಡುವುದು ಇವನಿಗಲ್ಲ, ಋತ್ವಿಕ್ಕಿಗೆ ಫಲ ಇಲ್ಲ. ಫಲ ಇಲ್ಲ ಅಂದ್ರೆ ಅದರ ಮುಖ್ಯ ಫಲ ಅವರಿಗೆ ಅವನಿಗೆ ನೆರವು ಕೊಟ್ಟು ಅದನ್ನು ಮಾಡಿಸಿದಂತಹ ಪುಣ್ಯ ಬೇರೆ. ಬಟ್ ಆ ಕರ್ಮದ ಫಲ ಏನಿದೆ, ಮುಖ್ಯವಾಗಿ ಯಾವ ಉದ್ದೇಶದಿಂದ ಕರ್ಮ ಮಾಡ್ತಾನೋ. ಈಗ ನಾವಾದ್ರೂ ಅಷ್ಟೇ ಅಲ್ವಾ, ನಾವು ಯಾವುದೋ ಒಂದು ಇಂಥ ಒಂದು ದೋಷ ಪರಿಹಾರಕ್ಕೋಸ್ಕರ ಇಂಥ ಒಂದು ಹೋಮ ಮಾಡ್ರಿ ಅಂತ ಹೇಳ್ತಾರೆ ಜ್ಯೋತಿಷಿಗಳು. ಜಾತಕ ನೋಡಿ, ನಾವು ಪುರೋಹಿತರನ್ನು ಕರೆದು ಮಾಡಿಸ್ತೇವೆ, ಅದರ ಪರಿಹಾರ ಆಗುದು ಪುರೋಹಿತರು ನಮ್ದು. ಆದ್ದರಿಂದ ಅದರ ಫಲ ಯಜಮಾನರಿಗೆ ಹೊರತು ಪುರೋಹಿತರಿಗೆ ಋತ್ವಿಜರಿಗೆ ಅಲ್ಲ. ಇದು ಶಾಸ್ತ್ರದಲ್ಲಿ ಯಜ್ಞದಲ್ಲಿ ಎಲ್ಲ ಕಡೆ ಇರತಕ್ಕಂತಹ ವಿಷಯ. ಆದ್ರಿಂದ ಅವರು ಮೊದಲು ಆಚಾರ್ಯಂ ತ್ವಾಮಹಂ ಮೃಣೇ, ಮೊದಲು ಅವರಿಗೆ ದರ್ಪ ಕೊಡಬೇಕು, ನನ್ನ ಪರವಾಗಿ ನಿಮ್ಮನ್ನ ಇಲ್ಲಿ ನಾನು ಈ ಹೋಮಕ್ಕೆ ವಿನಿಯೋಗ ಬಳಸಿಕೊಳ್ತೇನೆ, ನಿಮ್ಮನ್ನ ಇಟ್ಟುಕೊಂಡು ನಾನು ಕರ್ಮ ಮಾಡ್ತಾ ಇದ್ದೇನೆ, ನನ್ನ ಪರವಾಗಿ ನೀವು ಕರ್ಮ ಮಾಡುದು ಅಂತ ಮೊದಲೇ ದರ್ಪ ಕೊಟ್ಟು ಆಮೇಲೆ ಅವರಿಂದ ಪುನಃ ತುಳಸಿ ತಗೊಂಡು ಅದರ ಫಲವನ್ನು ತಗೊಳ್ಬೇಕು. ಇದು ವ್ಯವಸ್ಥೆ. ಅದರಿಂದ ಇಲ್ಲಿ ಬರತಕ್ಕಂತಹ ಎಲ್ಲ ಆಶೀಸ್ ಸಮೃದ್ಧಿಗಳು ಎಲ್ಲವೂ ಯಾರಿಗೆ ಹೋಗುವುದು ಅಂದ್ರೆ ಪಠಿಸಿದವರಿಗಲ್ಲ, ಯಜಮಾನರಿಗೆ ಹೋಗುವಂತ. ಆದ್ರೆ ಯಜಮಾನರಿಗೆ ಫಲ ಹೋಗಬೇಕಾಗಿದ್ರೆ ಪಠಿಸುವವರಿಗೆ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಪಠಿಸುವವರಿಗೆ ಆ ಛಂದಸ್ಸಿನ ದೇವತೆ ಗೊತ್ತಿಲ್ಲ, ಆ ಪರಮಾತ್ಮನ ಅನುಸಂಧಾನ ಇಲ್ಲ, ಆ ದೇವತೆಯಲ್ಲಿ ಅಗ್ನಿವೀರ್ಯ ಎನ್ನುವ ಅಗ್ನಿಯೇ ಅಗ್ನಿ ಅಂತರ್ಗತನಾದ ಪ್ರಾಣದೇವರು ನಾರಾಯಣ ಅಂತ ಗೊತ್ತಿಲ್ಲದೇ ಇದ್ರೆ ಹಾಗೆ ಪಾರಾಯಣ ಮಾಡಿದ್ದರಿಂದ ಯಜಮಾನರಿಗೆ ಫಲ ಬರುವುದಿಲ್ಲ ಅಂತ. ಎಲ್ಲ ಪರಗಾಮಿ ಆಯಿತು. ಇಲ್ಲಿ ಒಂದು ಮಾತ್ರ ಆತ್ಮಗಾಮಿ ಆಗಿದೆ, ಸ್ತೋಷ್ಯಮಾನ ಅಂತ. ಆದ್ರಿಂದ ಇದರಲ್ಲಿ ಒಂದರಲ್ಲಿ ಸ್ವಂತಕ್ಕೆ ಅವರಿಗೆ ಏನೋ ಲಾಭ ಇದೆ ಅಂತ ಅರ್ಥ ಆಗುತ್ತೆ. ಸ್ತೋಮವನ್ನ ಹಾಡುವುದರಲ್ಲಿ ಪ್ರಾಯ ಇದು ಏನು ಅಂತ ನಮಗೆ ಸ್ಪಷ್ಟವಾಗಿ ಅವರ ಸ್ವಂತ ಫಲ ಯಾವುದು, ಪರಗಾಮಿ ಫಲ ಅಂತೂ ಉಂಟೆ ಉಂಟು. ಸ್ವಂತದ ಫಲ ಏನು ಅಂತಂದ್ರೆ ಯಾವಾಗಲೂ ಸ್ತೋಮ ಅಂತಂದ್ರೆ ರಿಪೀಟ್ ಮಾಡುವುದು ಅಂತ ಹೇಳಿದ್ರೆ ಒಂದೇ ಮಂತ್ರವನ್ನು 3 ಸರ್ತಿ 5 ಸರ್ತಿ 7 ಸರ್ತಿ ರಿಪೀಟ್ ಮಾಡ್ತಾರೆ. ಯಾವಾಗಲೂ ರಿಪೀಟ್ ಯಾಕೆ ಮಾಡ್ತೇವೆ ನಾವು? ನಮಗೆ ಯಾವುದೋ ಒಂದು ಲೈನ್ ಒಂದು ಹಾಡು ಇಷ್ಟವಾದ್ರೆ ಅದನ್ನ ನಮ್ಮಷ್ಟಕ್ಕೆ ನಾವು ರಿಪೀಟ್ ಮಾಡ್ತಾ ಇರ್ತೇವೆ. ಹಾಗಾದ್ರೆ ಅಲ್ಲಿ ಆತ್ಮಗಾಮಿ ಆದ ಒಂದು ಆನಂದ ಇದೆ. ರಿಪೀಟ್ ಮಾಡುವುದು ಯಾವಾಗಲೂ ಖುಷಿಗೋಸ್ಕರ, ಅಯ್ಯೋ ಇಷ್ಟಕ್ಕೆ ಯಾವತ್ತೆ ಆಗ್ಬೇಕಲ್ಲ, ಇಷ್ಟಾಯ್ತು ಅಂತ ಲೆಕ್ಕ ಮಾಡಿ ಮಾಡುವುದಲ್ಲ. ಅದನ್ನ ನಮಗೆ ಹೆಚ್ಚು ಇಷ್ಟವಾದನ್ನ ಮತ್ತೆ ಮತ್ತೆ ನಾವು ಹುಡುಕ್ತಾ ಇರ್ತೇವೆ. ನಮಗೊಂದು ಹಾಡು ಇಷ್ಟ ಆದ್ರೆ ಯಾವಾಗಲೂ ಆ ಹಾಡನ್ನ ಹುಡುಕ್ತಾ ಇರ್ತೇವೆ. ಹಾಗಾದ್ರೆ ಆ ರಿಪೀಟ್ ಮಾಡುವುದರಲ್ಲಿ ಒಂದು ಆನಂದ ಇದೆ, ಅದು ಆತ್ಮಗಾಮಿ. ವಿಶೇಷವಾದ ಆನಂದ, ಉಳಿದದಲ್ಲಿ ಆನಂದ ಇಲ್ಲ ಅಂತಲ್ಲ, ಯಾವುದರಲ್ಲಿ ವಿಶೇಷವಾದ ಖುಷಿ ಇದೆಯೋ ಅದನ್ನು ರಿಪೀಟ್ ಮಾಡ್ತೀವಿ. ಅದರಿಂದ ಆ ರಿಪಿಟೇಷನ್ ನಲ್ಲಿ ಒಂದು ಸ್ವಂತದ ಲಾಭ ಇದೆ. ಏನಂದ್ರೆ ಅವರಿಗೆ ವಿಚಿತ್ರವಾದ ಸಂತೋಷ, ಅದನ್ನು ಆವೃತ್ತಿ ಮಾಡುವುದರಲ್ಲಿ ಪಡತಕ್ಕಂಥ ಆನಂದ, ವಿಶೇಷವಾದ ಆನಂದ ಆತ್ಮಗಾಮಿಯಾಗಿದೆ ಅನ್ನುವುದಕ್ಕೋಸ್ಕರ ಇಲ್ಲಿ ಆತ್ಮನೇ ಪದ ಹೇಳಿರಬಹುದು. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವ ವ್ಯಾಖ್ಯಾನಕಾರರು ಇದನ್ನು ಮುಟ್ಟಲಿಕ್ಕೆ ಹೋಗುದು, ಬಳಸಲೇ ಪದ ಯಾಕಿದೆ, ಆತ್ಮನೇ ಪದ ಯಾಕಿದೆ, ಇದನ್ನೆಲ್ಲ ಚಿಂತನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಎಲ್ಲ ಶಬ್ದಾರ್ಥ ಬರೆದು ಕೂತು ಬಿಡ್ತಾರೆ. ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕು. ಉಪನಿಷತ್ತು ಚಿಂತನೆ ಮಾಡುವುದು ಅಂದ್ರೆ ಹೀಗೆ, ಏನ್ ಅನುವಾದ ಮಾಡಿದ್ದಾಳೆ, ಏನು ಶಬ್ದಾರ್ಥ ಬರೆದಿದ್ದಾಳೆ ತಿಳ್ಕೊಳ್ಳೋದು ಉಪನಿಷತ್ತಿನ ಚಿಂತನೆ ಅಲ್ಲ. ಹಾಗಾಗಿ ಇಲ್ಲಿ ಒಂದು ವಿಶೇಷವಾದ ಸ್ವಗಾಮಿಯಾದ ಫಲ ಇರಬೇಕು. ಅದಕ್ಕೋಸ್ಕರ ಆತ್ಮನೇ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಏನೇ ಇರಲಿ, ಏನ ಸ್ತೋಮೇನ ಸ್ತೋಷ್ಯಮಾನ ಸ್ಯಾದ್ ತಮ್ ಸ್ತೋಮಂ ಅಭಿಧಾರಿತ. ಯಾವ ಸ್ತೋಮದಿಂದ ಭಗವಂತನನ್ನು ದಾನ ಮಾಡ್ತಾರೋ ಆ ಸ್ತೋಮವನ್ನು ಚಿಂತನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಏನು ಅಂತ, ಸ್ತೋಮ ಶಬ್ದವಾಚ್ಯನಾದೋ ಭಗವಂತ ಅಂತ ಒಂದು ಅರ್ಥ. ಯಾಕೆಂದ್ರೆ ಸ್ತೋಮ ಅಂತ ಅನ್ನೋದಕ್ಕೆ ಸ್ತೋಮ ಧಾತು ಇದೆ. ಸ್ತೋಮ ಧಾತುವಿಗೆ ಅರ್ಥವೇ ಸ್ತೋಮ ಪೂಜಾಯಾಮ್ ಅಂತ. ಸ್ತೋಮ ಅಂದ್ರೆ ಎಲ್ಲರಿಂದಲೂ ಪೂಜಾರಕನಾದವ, ಅದು ಈ ಸ್ತೋಮ ಅಲ್ಲ, ಭಗವಂತನೇ ಪ್ರಾಣದೇವರೇ. ಅದರಿಂದ ಈ ಸ್ತೋಮದಲ್ಲಿ ಉಚ್ಚರಾಗಿರ್ತಕ್ಕಂತಹ ಸ್ತೋಮ ಶಬ್ದವಾಚ್ಯರಾದ ಪ್ರಾಣದೇವರಿದ್ದಾರೆ, ಅವರಲ್ಲಿ ಸ್ತೋಮ ಶಬ್ದವಾಚ್ಯ. ಸ್ತೋಮ ಅಂದ್ರೆ ಇನ್ನೊಂದು ಅರ್ಥ ಸಮುದಾಯ ಅಂತ, ಗುಂಪು ಅಂತ. ಎಲ್ಲ ಗುಣಗಳ ಸಮುದಾಯ ರೂಪನಾದ ಭಗವಂತ ಸ್ತೋಮ ಶಬ್ದವಾಚ್ಯನಾಗಿದ್ದಾರೆ. ಸ್ತೋಮದಲ್ಲಿ ಮತ್ತೆ ಪ್ರಭೇದ ಹೇಳಿದೆ, ಮುಖ್ಯವಾಗಿ 5 ಪ್ರಭೇದ. ಒಂದು ತ್ರಿಗುಣ ಸ್ತೋಮ, ಮತ್ತೊಂದು ಪಂಚದಶ, ಮತ್ತೊಂದು ಸಪ್ತದಶ, ಮತ್ತೊಂದು ಏಕವಿಂಶ, ಮತ್ತೊಂದು ಪಂಚವಿಂಶ. ಇದು ಪ್ರಧಾನವಾಗಿ ಐದು ಸ್ತೋಮಗಳು. ಎಲ್ಲ ಆವೃತ್ತಿಯ ಸಂಖ್ಯೆ ಮೇಲೆ ಇರುವಂತಹದ್ದು. ತ್ರಿಗುಪ್ತ ಸ್ತೋಮ ಒಂಬತ್ತು ಮಂತ್ರಗಳನ್ನ ಮೂರು ಮೂರು ಜೊತೆಯಾಗಿ ಹಾಡುದು, ಒಂದು ನಾಲ್ಕು ಏಳು. ಈಗ ಅದ್ರಿಂದಲೇ ಉಂಟು ಅದು ಒಂಬತ್ತು ಮಂತ್ರಗಳ ಸುತ್ತ ಅಗ್ನಿ ಸುತ್ತ. ಅದರಲ್ಲಿ ಅದನ್ನ ಸಾಲಿಗೆ ಹಾಡಿದ್ರೆ ಅದು ತ್ರಿಗುಪ್ತ ಸ್ತೋಮ ಆಗುವುದಿಲ್ಲ. ಒಂದನೇ ಮಂತ್ರ, ನಾಲ್ಕನೇ ಮಂತ್ರ, ಏಳನೇ ಮಂತ್ರ, ಆಮೇಲೆ ಎರಡನೇ ಮಂತ್ರ, ಐದನೇ ಮಂತ್ರ, ಎಂಟನೇ ಮಂತ್ರ, ಆಮೇಲೆ ಮೂರನೇ ಮಂತ್ರ, ಆರನೇ ಮಂತ್ರ, ಒಂಬತ್ತನೇ ಮಂತ್ರ, ಹೀಗೆ ಪಠಿಸುವುದಕ್ಕೆ ತ್ರಿಗುಪ್ತ ಸ್ತೋಮ ಅಂತ ಹೇಳಿ. ಅಂದ್ರೆ ಮೂರು ಮೂರು ಮೂರನ್ನ ಆಯ್ಕೆ ಮಾಡಿಕೊಂಡು ಒಟ್ಟು ಮಾಡಿಕೊಳ್ಳೋದು. ಅದರಲ್ಲಿ ತ್ರಿವೃತ್ತ ಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ, ತ್ರಿವೃತ್ತ ಶಬ್ದ ವಾಚ್ಯನಾಗಿ ಪ್ರಾಣದೇವರು ಇದ್ದಾನೆ. ತ್ರಿವೃತ್ತ ಅಂದ್ರೆ ಏನು? ಮೂರು ವೇದಗಳಿಂದ ವ್ರತನಾದವ, ಮೂರು ಅಕ್ಷರಗಳಿಂದ ಓಂಕಾರದ, ಮೂರು ಅಕ್ಷರಗಳಿಂದ ವಾಚ್ಯನಾದವ, ಉದ್ಗೀತದ ಉದ್ಗೀತ, ಮೂರು ಅಕ್ಷರಗಳಿಂದ ವಾಚ್ಯನಾದವ, ಅಕ್ಷರ ಅನ್ನುವ ಶಬ್ದದ ಆ ಅಕ್ಷರ, ಮೂರು ಅಕ್ಷರಗಳಿಂದ ವಾಚ್ಯನಾದವ. ಅದರಿಂದ ಅವನು ತ್ರಿವೃತ್ತ. ಅಷ್ಟೇ ಅಲ್ಲ, ಮೂರು ಲೋಕಗಳಲ್ಲಿ ವ್ರತನಾದವ, ಮೂರು ಕಾಲದಲ್ಲಿ ವ್ರತನಾದವ, ಮೂರು ವೇದಗಳಲ್ಲಿ ವ್ರತನಾದವ, ಇದೆಲ್ಲ ತ್ರಿವೃತ್ತ. ಆಮೇಲೆ ಮತ್ತೊಂದು ಸ್ತೋಮ ಪಂಚದಶ ಸ್ತೋಮ ಅಂತ. ಪಂಚದಶ ಅಂದ್ರೆ ಭಗವಂತನೇ ಪಂಚದಶ, ಯಾಕೆಂದ್ರೆ ಅವನು ಪಂಚರೂಪ, ಅವನು ದಶರೂಪ. ಪಂಚರೂಪನಾಗಿ ವಾಸುದೇವ ಸಂಕಷ್ಟ ಪ್ರತಿಮಾದ ನಾರಾಯಣ, ದಶರೂಪನಾಗಿ ಮತ್ಸ್ಯ ಅಂದ್ರೆ ದಶರೂಪ. ಆದ್ರಿಂದ ಅವನು ಪಂಚ, ಅವನು ದಶ, ಅವನು ಪಂಚದಶ. ಹೀಗೆ ಭಗವಂತನೇ ಹದಿನೈದು ರೂಪಗಳಿಂದ ಪಂಚದಶ. ಹತ್ತು ಇಂದ್ರಿಯಗಳಲ್ಲಿ ಇರತಕ್ಕಂತಹ ಪ್ರಾಣದೇವರು ಪ್ರಾಣಾಪಾನವ್ಯ ಅನುದಾನ ಸಮಾನ ರೂಪದಂತಹ ಪಂಚ. ಆದ್ರಿಂದ ಪ್ರಾಣದೇವರು ಪಂಚದಶ. ಹೀಗೆ ಪಂಚದಶ ಸ್ತೋಮದಲ್ಲಿ ಪಂಚದಶ ರೂಪದಿಂದ ಪ್ರಾಣದೇವರಿದ್ದಾರೆ, ಪಂಚದಶ ರೂಪಗಳಿಂದ ಭಗವಂತ ಪಂಚದಶ ಪ್ರವಚನಾಗಿದ್ದಾರೆ. ಸಪ್ತದಶ, ಸಪ್ತದಶ ಅಂತಂದ್ರೆ ಭಗವಂತನನ್ನ ಬಿಟ್ಟು ಪ್ರಪಂಚದಲ್ಲಿ ಇರತಕ್ಕಂಥದ್ದು ಒಟ್ಟು ಹದಿನೇಳು ಸಂಗತಿಗಳು. ಆ ಹದಿನೇಳು ಇರುವ ಹದಿನೆಂಟನೇ ಇದೇ ನಾನು ಅಷ್ಟಾದಶ ಹದಿನೆಂಟು ಅರ್ಥ ಹೇಳಿದ್ದೇನೆ. ಜಡ ಪ್ರಪಂಚ ಹದಿನೈದು ಬಗೆ, ಶ್ರದ್ಧಾ ಕಂ ವಾಯು ಜ್ಯೋತಿ ಅಪಹ ಪೃಥ್ವಿ ಇಂದ್ರಿಯಂ ಮನಃ ಅನ್ನಂ ಮನ್ನಾತ್ ವೀರ್ಯಂ ತಪಃ ಮಂತ್ರಾಹ ಕರ್ಮ ಲೋಕಾಹ ಲೋಕೇಶು ನಾಮಚ. ಒಟ್ಟು ಹದಿನೈದು ಪ್ರಪಂಚ, ಜಡ ಪ್ರಪಂಚ ಹದಿನೈದು ಬಗೆ. ಆ ಜಡ ಪ್ರಪಂಚದಿಂದ ಬದ್ಧನಾಗಿರತಕ್ಕಂಥ ಶಿವ ಹದಿನಾರನೇ. ಆ ಜೀವನಿಗೆ ಜಡ ಪ್ರಪಂಚದ ಬಂಧನವನ್ನು ಕೊಟ್ಟಿರತಕ್ಕಂಥ ಲಕ್ಷ್ಮಿ ಹದಿನೇಳನೇ ಅವಳು. ಈ ಹದಿನೇಳರಲ್ಲಿ ತುಂಬಿರುವವ ಸಪ್ತದಶ ಭಗವಂತ. ಅವನು ಪಂಚದಶ, ಸಪ್ತದಶ. ಹಾಗೆ ಭಗವಂತ ಸಪ್ತದಶ. ಅದರ ನಂತರ ದ್ವಾವಿಂಶ ಮತ್ತ ಪಂಚವಿಂಶ, ಏಕವಿಂಶ, ಇಪ್ಪತ್ತ ಒಂದು. ಆಮೇಲೆ ಏಕವಿಂಶ ಸ್ತೋಮ, ಪಂಚವಿಂಶ ಸ್ತೋಮ, ನಮ್ಮ ಮೂರಾಯ್ತು. ತ್ರಿವೃತ್ತ ಸ್ತೋಮ ಆಯಿತು, ಪಂಚದಶ ಸಪ್ತದಶ ಆಯಿತು, ಆಮೇಲೆ ಏಕವಿಂಶ ಇಪ್ಪತ್ತೊಂದು ಆವೃತ್ತಿ ಮಾಡತಕ್ಕಂಥ ಸ್ತೋಮ, ಪಂಚವಿಂಶ ಇಪ್ಪತ್ತೈದು ಬಾರಿ ಆವೃತ್ತಿ ಮಾಡತಕ್ಕಂಥ ಸ್ತೋಮ ಭಗವಂತ ಏಕವಿಂಶ. ಯಾಕೆಂದ್ರೆ ತ್ರಿಸಪ್ತ ಸವಿಧ ಕೃತ ಏಳು ಮೂರು ಇಪ್ಪತ್ತೊಂದು, ಏಳು ಏಳು ಏಳರಲ್ಲಿ ಇರುವ ಅಂತ. ನಮ್ಮ ದೇಹದಲ್ಲಿ ಇರತಕ್ಕಂಥ ಸಪ್ತ ಧಾತುಗಳಲ್ಲಿ, ಸಪ್ತ ಲೋಕಗಳಲ್ಲಿ, ಸಪ್ತ ಛಂದಸ್ಸುಗಳಲ್ಲಿ ಇರತಕ್ಕಂಥ ಭಗವಂತ ಇಪ್ಪತ್ತೊಂದು ರೂಪದಿಂದ ಇರುವ. ವೇದದಲ್ಲಿ ಇನ್ನೊಂದು ಇಪ್ಪತ್ತೊಂದು ಹೇಳಿದ್ದಾರೆ. ಹನ್ನೆರಡು ತಿಂಗಳುಗಳಲ್ಲಿ, ಐದು ಋತುಗಳಲ್ಲಿ, ಮೂರು ಲೋಕಗಳಲ್ಲಿ ಮತ್ತು ಸೂರ್ಯನಲ್ಲಿ ಒಟ್ಟು ಇಪ್ಪತ್ತೊಂದು ಇರತಕ್ಕಂಥ ಭಗವಂತ ಇಪ್ಪತ್ತೊಂದು. ಹೀಗೆ ಆ ಭಗವಂತ ಏಕವಿಂಶ ಇಪ್ಪತ್ತೊಂದು ರೂಪಗಳು. ಈ ಪ್ರಾಣದೇವರಲ್ಲಿ ಈ ಅನೇಕ ರೂಪಗಳಿವೆ. ಅದರಿಂದ ಪ್ರಾಣದೇವರು ಈ ಶಬ್ದಗಳಿಂದ ವಚನೆ. ಆಮೇಲೆ ಪಂಚವಿಂಶಃ, ಪಂಚವಿಂಶಃ ಅಂತಂದ್ರೆ ಇಪ್ಪತ್ತೈದನೇ ಯಮ. ಇಪ್ಪತ್ತೈದನೇ ಅನ್ನೋದನ್ನು ನಮಗೆ ಭಾಗವತದಲ್ಲಿ ಗೊತ್ತಾಗಿಬಿಟ್ಟಿದೆ. ಇಪ್ಪತ್ನಾಲ್ಕು ತತ್ವಗಳು, ಪಂಚಭೂತಗಳು, ಪಂಚಧರ್ಮಾಂತರಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ನಾಲ್ಕು ಅಂತಃಕರಣ, ಇಪ್ಪತ್ನಾಲ್ಕು. ಈ ಇಪ್ಪತ್ನಾಲ್ಕರಲ್ಲಿಯೂ ತುಂಬಿಕೊಂಡು ಇದರಿಂದ ಅತೀತವಾಗಿ ಇಪ್ಪತ್ತೈದನೇ ಯಮನಾಗಿರತಕ್ಕ ಭಗವಂತ. ಅದರಿಂದ ಅವರು ಪಂಚವಿಂಶ, ಪ್ರಾಣದೇವರು ಪಂಚವಿಂಶ ಇದರಲ್ಲಿ ತುಂಬಿಕೊಂಡು. ಹೀಗೆ ಈ ಎಲ್ಲಾ ಸ್ತೋಮಗಳಲ್ಲಿ ಆಯಾ ಶಬ್ದವಾಚ್ಯರಾಗಿ ಪ್ರಾಣದೇವರು ಮತ್ತು ಭಗವಂತ ಇದ್ದಾರೆ ಅಂತ ಅನುಸಂಧಾನ ಮಾಡುವ ಇದು ಸ್ತೋಮದ ಉಪಾಸನೆ. ಆಮೇಲೆ ಇವಾಗ ಆರಾಯ್ತು, ಛಂದಸ್ ಆಯ್ತು, ಸ್ತೋಮ ಆಯ್ತು, ದೇವತೆ ಆಯ್ತು, ಋಷಿ ಆಯ್ತು, ರುದ್ರ ಆಯ್ತು, ಸಾಮ ಆಯ್ತು. ಇನ್ನು ಕೊನೆಗೆ ಯಾವ ದಿಕ್ಕಿನಲ್ಲಿ ಉಪಾಸನೆ ಮಾಡ್ತಾ ಇದ್ದಾರೆ, ಯಾವ ದಿಶಂ ಅಭಿಷ್ಟೋಷ್ಯನ್ ಸ್ಯಾತ್, ಯಾವ ದಿಕ್ಕಿಗೆ ಕೂತು ಹೇಳ್ತಾ ಇದ್ದಾರೆ. ಪೂರ್ವದಲ್ಲಿ ಹೇಳುವುದು, ದಕ್ಷಿಣದಲ್ಲಿ, ಉತ್ತರದಲ್ಲಿ, ಪಶ್ಚಿಮದಲ್ಲಿ, ಇದು ಬೇರೆ ಬೇರೆ ದಿಕ್ಕಿನಲ್ಲಿ ಹೇಳತಕ್ಕಂಥ ಯಜ್ಞದಲ್ಲಿ ನಾಲ್ಕು ಕಡೆ ಕಾರಣವಾಗಲಿಕ್ಕೆ. ಅಂದ್ರೆ ಯಾವ ದಿಕ್ಕಿಗೆ ಅಭಿಮುಖರಾಗಿ ಅವನು ಯುದ್ಧಾನ ಮಾಡ್ತಾ ಇದ್ದಾನೆ, ಆ ದಿಕ್ಕನ್ನು ತಾಮ ದಿಶಮ ಉಪದಾರೇ, ಆ ದಿಕ್ಕನ್ನು ಚಿಂತನೆ ಮಾಡು. ಅಂದ್ರೆ ಇಂಥ ದಿಕ್ಕಿನಲ್ಲಿ ಹೇಳಬೇಕು ಅಂತಂದ್ರೆ ಅದು ಕಾರಣ ಏನು, ಆ ದಿಕ್ಕಿನಲ್ಲಿ ಇರತಕ್ಕಂತಹ ಪ್ರಾಣದೇವರು ಮತ್ತು ಆ ದಿಕ್ಕಿನಲ್ಲಿ ಇರತಕ್ಕಂತಹ ಭಗವಂತರನ್ನ ಉಳಿಸಿಕೊಳ್ಳತಕ್ಕಂತಹ ಉಪಾಸನೆ. ಹಾಗಾಗಿ ಪ್ರಾಚಿ, ಪ್ರತೀಚಿ, ಅವಾಚಿ, ಉದೀಚಿ ನಾಲ್ಕು ದಿಕ್ಕುಗಳು. ಅದರಲ್ಲಿ ಇರತಕ್ಕಂತಹ ಭಗವಂತ ದಿಕ್ಕು ಶಬ್ದವಾಚ್ಯನಾಗಿ, ದಿಕ್ಕು ಅಂದ್ರೆ ದಿಶತಿ, ಇತಿ ದಿಕ್ಕು, ನಮ್ಮನ್ನು ಹೇಗೆ ಇರಬೇಕು ಅಂತ ಆದೇಶ ಕೊಡತಕ್ಕವ, ನಿರ್ದೇಶನ ಮಾಡತಕ್ಕವ, ಮಾರ್ಗದರ್ಶನ ಮಾಡತಕ್ಕವ, ಅದನ್ನು ದಿಕ್ಕು ಶಬ್ದವಾಚ್ಯನಾಗಿ ಭಗವಂತ ಇದ್ದಾನೆ. ಅದರಲ್ಲಿ ಅವಾಂತರ ದಿಕ್ಕು ಹೆಸರುಗಳು ಕೂಡ, ಪ್ರಾಚಿ ಅಂದ್ರೆ ನಮಗಿಂತ ಪೂರ್ವದಲ್ಲಿ ಇದ್ದಾನೆ, ಪ್ರತಿ ಪ್ರತ್ಯೇಕ ನಮ್ಗೆ ಹಿಂದುಗಡೆಯೂ ಇದ್ದಾನೆ, ಅವಾಚಿ ನಮ್ಗಿಂತ ಕೆಳಗೂ ಇದ್ದಾನೆ, ಉದೀಚಿ ನಮ್ಮ ಮೇಲೆಯೂ ಇದ್ದಾನೆ. ಇದು ನಮ್ಮ ಹಿಂದೆ, ನಮ್ಮ ಮುಂದೆ, ನಮ್ಮ ಮೇಲೆ, ನಮ್ಮ ಕೆಳಗೆ ಇರತಕ್ಕ ಭಗವಂತನೇ ಪ್ರಾಚಿ, ಪ್ರತೀಚಿ, ಅವಾಚಿ, ಉದೀಚಿ. ಅದನ್ನೇ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಏನು ಬೇಕಾದ್ರೆ ಹೇಳಿ, ಈ ಶಬ್ದಗಳಿಂದ ವಾಚ್ಯನಾಗಿ ಭಗವಂತನೇ ಎಲ್ಲ ದಿಕ್ಕುಗಳಲ್ಲಿ ಇದ್ದಾನೆ, ಪ್ರಾಣದೇವರೇ ಎಲ್ಲ ದಿಕ್ಕುಗಳಲ್ಲಿ ಇದ್ದಾರೆ. ಆದ್ರಿಂದ ಯಾವ ದಿಕ್ಕಿನಲ್ಲಿ ನಾವು ಈ ಮಂತ್ರವನ್ನು ಸ್ತೋತ್ರ ಮಾಡ್ತೇವೋ ಆ ದಿಕ್ಕಿನಲ್ಲಿ ಇರತಕ್ಕ ದಿಕ್ಷಬ್ದ ವಾಚ್ಯನಾದ, ಆ ವಿಶಿಷ್ಟ ದಿಕ್ಕಿನ ಹೆಸರಿನಿಂದ ವಾಚ್ಯನಾಗಿ ಆ ದಿಕ್ಕಿನಲ್ಲಿ ಇರತಕ್ಕ ಪ್ರಾಣದೇವರು ನಾರಾಯಣ, ಈ ದಿಕ್ಕಿನಲ್ಲಿ ಮಾಡಿದ ಪಠನದಿಂದ ಈ ದಿಕ್ಕಿನಲ್ಲಿ ಬರತಕ್ಕ ಎಲ್ಲ ದೋಷಗಳನ್ನ ಯಜಮಾನರಿಗೆ ಪರಿಹಾರ ಮಾಡಲಿ ಅನ್ನುವ ಅರ್ಥ. ಇದೆಷ್ಟು ಆಶೀಸ್ ಸಮಸ್ಯೆ ಉಪಸರಣಾನೆ. ಒಂದು ಮಂತ್ರವನ್ನ ಪಠನ ಮಾಡಬೇಕಾಗಿದ್ರೆ ಅದರ ಹಿನ್ನೆಲೆಯಲ್ಲಿ ಎಷ್ಟು ಅನುಸಂಧಾನ ಇರಬೇಕು ಪಠನ ಮಾಡುವವರಿಗೆ. ಅಂದ್ರೆ ಇದಕ್ಕೆ ಒಂದು ಪೌರೋಹಿತ್ಯ, ಆತ್ಮವಿದ್ಯೆ, ಒಂದು ಯಜ್ಞದ ಒಂದು ಯಾಗದ ಪೌರೋಹಿತ್ಯ ಮಾಡತಕ್ಕಂಥವರಿಗೆ ಇರಬೇಕಾದ ಪ್ರಜ್ಞೆ ಎಷ್ಟು, ಇಷ್ಟು ಹಿನ್ನೆಲೆಯಿಂದ ಅವನು ಮಾಡಿದರೆ ಯಜಮಾನರಿಗೆ ಅದು ಫಲಪ್ರದ ಆಗುತ್ತೆ. ಇದು ಏನೂ ತಿಳಿಯದೆ ಮಾಡಿದರೆ ಯಜಮಾನರಿಗೆ ಫಲ ಸಿಗಬಹುದು, ವಿಪರೀತ ಫಲ ಸಿಗಬಹುದು, ನಿಷ್ಫಲ ಆಗಬಹುದು. ಇದು ಏನು ಮುಖದಿಂದ ಉಪಾಸನೆ ಮಾಡಬೇಕು. ಆದರೆ ಇದೆಲ್ಲದರಲ್ಲಿಯೂ ಆತ್ಮಾನಂ ಅಂತತಃ ಉಪಸೃತ್ಯಸ್ತು ವೀದ ಕಾಮಂ ಧ್ಯಾಯನ್ನ ಪ್ರವತ್ತಃ. ಆತ್ಮಾನಂ ಅಂತತಃ ಉಪಸೃತ್ಯ, ಎಲ್ಲ ದಿಕ್ಕುಗಳಲ್ಲಿ ಇರತಕ್ಕಂತಹ ದೇವತೆಗಳನ್ನು, ಛಂದಸ್ಸಲ್ಲಿ ಇರತಕ್ಕಂತಹ ದೇವತೆಗಳನ್ನು, ಸ್ತೋಮದಲ್ಲಿ ಇರತಕ್ಕ ದೇವತೆಗಳನ್ನು, ಋಷಿಗಳನ್ನು, ಶಾಮ ಎಲ್ಲರೂ ಧ್ಯಾನ ಮಾಡುವಾಗ ಅಂತತಃ ಕೊನೆಯದಾಗಿ ಅಂದ್ರೆ ಎಲ್ಲಕ್ಕಿಂತ ಮೇಲೆ ಸರ್ವೋತ್ತಮನಾಗಿ ಆತ್ಮಾನಂ ಉಪಸೃತ್ಯ, ಇದೇ ಉಪಸರಣ. ಎಲ್ಲಕ್ಕಿಂತ ಶ್ರೇಷ್ಠನಾಗಿ, ಸರ್ವೋತ್ತಮನಾಗಿ ಎಲ್ಲದರಲ್ಲಿಯೂ ಆತ್ಮ ಅಂದ್ರೆ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಮಾಡಿ ಇದನ್ನ ಸ್ತುವೀತ ಸ್ತೋತ್ರ ಮಾಡಬೇಕು, ಪಠಿಸಬೇಕು ಮಂತ್ರಗಳನ್ನ. ಪಠಿಸುವಾಗ ಮತ್ತೇನು, ಯಾವುದಕ್ಕೋಸ್ಕರ ಆ ಕರ್ಮ ಮಾಡ್ತಾ ಇರುವುದು, ಇಂಥದ ಒಂದು ಫಲಾಭಾಪ್ತ್ಯರ್ಥಂ, ಏನೋ ಒಂದು ದೋಷ ನಿರಾಸಾರ್ಥಂ. ಈಗ ನವಗ್ರಹ ಹೋಮ ಮಾಡ್ತಾರೆ, ಅಂದ ಗ್ರಹ ಪೀಡ ದೋಷ ಪರಿಹಾರಾರ್ಥಂ ಅಂದ ಕಾಮಂ ಧ್ಯಾಯನ್ ಅಪ್ರವತ್ತ. ಯಾವ ಕಾಮಕ್ಕೋಸ್ಕರ ಆ ಕರ್ಮವನ್ನು ಮಾಡ್ತಾ ಇದ್ದೇವೋ ಆ ಕಾಮನೆಯನ್ನು ಧ್ಯಾನ ಮಾಡಬೇಕಂತೆ, ಮನಸ್ಸಲ್ಲಿ ಯೋಚಿಸಿ. ಇಂಥ ಕಾಮ ಪ್ರಾಪ್ತಿಗೋಸ್ಕರ ಯಜಮಾನರಿಗೆ, ಇಂಥ ಇಷ್ಟ ಪ್ರಾಪ್ತಿಗೋಸ್ಕರ ಇಷ್ಟು ಆಸ್ಪೆಕ್ಟ್ ಗಳಲ್ಲಿ ಇರತಕ್ಕಂತಹ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದೇನೆ. ಅದರಲ್ಲಿ ಯಾವುದೇ ಒಂದು ಆಸ್ಪೆಕ್ಟ್ ನಲ್ಲಿ ಕೂಡ ಏನು ಆಸ್ಪೆಕ್ಟ್ ಹೇಳಿದ್ರು, ಯಾವುದೋ ಒಂದು ಒಟ್ಟಾರೆ ಎಲ್ಲರೂ ದೇವರಿದ್ದಾರೆ ತಿಳ್ಕೊಂಡ್ರೆ ಸಾಕು ಸಾಕು. ಅಪ್ರಮತ್ತಃ ಒಂದು ಚೂರು ಇದರಲ್ಲಿ ಅಜಾಗ್ರತೆ ಬೇಜವಾಬ್ದಾರಿತನ ಮಾಡಬಾರದು. ಪ್ರತಿಯೊಂದರ ಸ್ಪಷ್ಟವಾದ ಕಲ್ಪನೆ ಬೇಕು. ಬೇಗ ಆಗಿರುವಂತಹ ಎಲ್ಲ ದೇವರೇ ದೇವರೇ ಮಾಡೋದು ಅದು ಇದು ದೇವರು ಹೀಗೆ ತಿಳ್ಕೊಳ್ಳೋದಲ್ಲ. ಪ್ರತಿಯೊಂದು ಆಸ್ಪೆಕ್ಟ್ ಅನ್ನ ಸ್ಪಷ್ಟವಾಗಿ ತಿಳ್ಕೊಂಡು ಅದರ ಹಿಂದೆ ಇರತಕ್ಕ ಭಗವತ್ ಶಕ್ತಿಯನ್ನ ಎಲ್ಲೂ ಕೂಡ ಅಜಾಗ್ರತೆ ಅಪ್ರಮತ್ತ ಆದ್ರೆ ಪ್ರಮಾದ ಮಾಡದೆ ಅಂತ. ಪ್ರಮಾದ ಅಂತಂದ್ರೆ ಇರೆಸ್ಪಾನ್ಸಿಬಿಲಿಟಿ ಅಂದ್ರೆ ಬಹಳ ಎಚ್ಚರದಿಂದ ಎಲ್ಲಿಯೂ ಪ್ರಮಾದ ಆಗದಂತೆ. ಯಾಕೆಂದ್ರೆ ಪ್ರಮಾದ ಆದರೆ ಆ ಪ್ರಮಾದವೂ ಹೋಗುತ್ತಾಗುವುದು ಯಜಮಾನರಿಗೆ. ನಮ್ಮ ಅನುಸಂಧಾನ ಸರಿಯಾಗಿ ಆದರೆ ಫಲವೂ ಹೋಗುವುದು ಯಜಮಾನರಿಗೆ. ಪ್ರಮಾದ ಆದರೆ ಆ ಪ್ರಮಾದವು ನನಗಲ್ಲಾಗುವುದು, ನಾನು ಯಾರಿಗೋಸ್ಕರ ಇದನ್ನು ಪಠಿಸ್ತಾ ಇದ್ದೇನೆ ಅವರಿಗೆ ಆಗುತ್ತೆ. ಅದರಿಂದ ನಾವು ಪಠನ ಮಾಡಿ ಯಜ್ಞ ಮಾಡಿ ಯಜಮಾನರಿಗೆ ಅನಿಷ್ಟ ಆಗಬಾರ್ದಲ್ಲ, ಅದಕ್ಕೋಸ್ಕರ ಬಹಳ ಎಚ್ಚರವಾಗಿರಬೇಕು. ಅಪ್ರಮತ್ತ ಸರಿ, ಪ್ರಮಾದ ಇಲ್ಲದೆ ಜಾಗ್ರತೆಯಿಂದ ಈ ಎಲ್ಲಾ ಆಸ್ಪೆಕ್ಟ್ ಗಳಲ್ಲಿ ಇರತಕ್ಕಂತಹ ತತ್ಶಬ್ದ ವಾಚ್ಯನಾಗಿರತಕ್ಕಂಥ ಭಗವಂತನನ್ನ ಧ್ಯಾನ ಮಾಡಿದೆವು. ಧ್ಯಾನ ಮಾಡಿ ಯಜಮಾನರಿಗೆ ಅಂತಹ ಫಲವನ್ನು ಕೊಡು ಭಗವಂತ. ಆ ದಿಕ್ಕಿನಲ್ಲಿರುವ ಭಗವಂತನೇ, ಋಷಿಗಳಲ್ಲಿರುವ ಭಗವಂತನೇ, ಋಕ್ಕಿನಲ್ಲಿರುವ ಭಗವಂತನೇ, ಸಾಮದಲ್ಲಿರುವ ಭಗವಂತನೇ, ಛಂದಸ್ನಲ್ಲಿರುವ ಭಗವಂತನೇ, ಸ್ತೋಮದಲ್ಲಿರುವ ಭಗವಂತನೇ, ದೇವತೆಗಳಲ್ಲಿರುವ ಭಗವಂತನೇ, ಎಲ್ಲ ಕಡೆ ಇರುವ ನೀನು ಯಜಮಾನನಿಗೆ ಕ್ಷೇಮ ಮಾಡು ಅಂತ ನಾವು ಬಯಸಿದರೆ, ಎಚ್ಚರದಿಂದ ಪ್ರಮಾದ ಇಲ್ಲದೆ ಇದನ್ನು ಮನಃಪೂರ್ವಕವಾಗಿ ಹೀಗೆ ಮಾಡಿದರೆ ಅಪ್ರಮತ್ತ ಅನ್ನೋದ್ರಲ್ಲಿ ಎರಡರ್ಥ. ಒಂದು ಅಜಾಗ್ರತೆ ಮಾಡಬಾರದು, ಮತ್ತೊಂದು ವ್ಯಗ್ರತೆಯಿಂದ ನಮ್ದಲ್ಲ ಯಾರಿಗೂ ಪ್ರಯಾಣ ಮಾಡುವುದು ಎರಡಾಗಲಿ ಅಂತ. ಹಾಗಲ್ಲ, ಒಂದು ಅಟೆನ್ಷನ್ ಇರಬೇಕು, ಅದರಲ್ಲಿ ಎಚ್ಚರ ಇರುವುದು ಅಂತಂದ್ರೆ ಮನಃಪೂರ್ವಕವಾಗಿ ಪಠಿಸಬೇಕು. ನಮಗೆಲ್ಲ ಯಾರಿಗೋ ಪಾರಾಯಣ ಮಾಡೋದು ಇರಬೇಕಾದ್ರೆ ಅಂತ ಓದಿದ್ರೆ ಅವನಿಗೆ ಫಲ ಬರುವುದೇ ಇಲ್ಲ. ನಮ್ಮ ಸ್ವಂತಕ್ಕೆ ಎಷ್ಟೋ ಅಷ್ಟೇ ಆಸಕ್ತಿಯಿಂದ ಅದನ್ನು ಪಠಿಸಬೇಕಲ್ಲ. ಅದರಿಂದ ಬಹಳ ಎಚ್ಚರದಿಂದ ಶ್ರದ್ಧಾಪೂರ್ವಕವಾಗಿ ಪಠಿಸಿದರೆ ಅಭ್ಯಾಸೋಹ ಯದಸ್ಮೈ ಸ ಕಾಮ ಸಮೃದ್ಧೇದ ಹಾಗೆ ಪಠಿಸಿದರೆ ಅಭ್ಯಾಸ ಅಂದರೆ ಕೂಡಲೇ ಇಮಿಡಿಯೇಟ್ಲಿ ಅಭ್ಯಾಸೋಹ ಯತ್ ಅಸ್ಮೈ ಸಕಾಮ ಸಮುದ್ಧೇದ ಯಾರಿಗೋಸ್ಕರ ನಾವು ಈ ಮಂತ್ರವನ್ನು ಪಠನೆ ಮಾಡಿದವೋ ಆ ಯಜ್ಞದ ಯಜಮಾನರಿಗೆ ಸಕಾಮ ಸಮುದ್ಧೇದ ಅವನ ಬಯಕೆ ಈಡೇರುತ್ತೆ. ಅಭ್ಯಾಸ ತಕ್ಷಣ ವಿಳಂಬ ಇಲ್ಲದೆ ಆ ಫಲ ಸಿದ್ಧಿಸುತ್ತೆ ಅವನಿಗೆ. ಯಾವ ಫಲ? ಯದ್ಗಾಮಸ್ತು ವೀದೇವಿ ಯದ್ಗಾಮಸ್ತು ವೀದೇವಿ, ಯಾವ ಕಾಮ ಯಜಮಾನರಿಗೆ ಸಿಗಲಿ ಅಂತ ಬಯಸಿ ನಾನು ಸ್ತೋತ್ರ ಮಾಡಿದೆನೋ ಆ ಕಾಮ, ಯದ್ಗಾಮಸ್ತು ವೀದ ಯಾವ ಕಾಮನೆಯಿಂದ ಸ್ತೋತ್ರ ಮಾಡಿದನೋ ಆ ಕಾಮ ತಕ್ಷಣ ವಿಳಂಬವಿಲ್ಲದೆ ಅವರಿಗೆ ಸಿಗುತ್ತೆ. ಹಾಗಾದ್ರೆ ನಾವು ಮಾಡಿದ್ದು ಒಮ್ಮೊಮ್ಮೆ ಫಲ ಸಿಗುವುದಿಲ್ಲ ಅಲ್ಲ, ಅದ ಕಾರಣದಿಂದ ನಾವು ಈಗ ಮಾಡಿಯೇ ಇಲ್ಲ. ಫಲ ಸಿಕ್ಕಿದ್ರೆ ಆಶ್ಚರ್ಯ, ಸಿಗದಿದ್ರೆ ಆಶ್ಚರ್ಯ ಅಲ್ಲ. ನಾವು ಏನೇನೋ ಮಾಡಿ ಫಲ ಸಿಗುತ್ತಲ್ಲ ಅದ ಆಶ್ಚರ್ಯ, ಸಿಗದೆ ಅಂತಕ್ಕಂದ್ರೆ ಯಾವುದು ವಿಧಿವತ್ತಾಗಿ ಇವತ್ತು ನಡೀತಾ ಇಲ್ಲ. ಶಾಸ್ತ್ರಕಾರರು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ ಆ ರೀತಿ ಇವತ್ತು ನಡೀತಾ ಇಲ್ಲ ಯಾವುದು ಕೂಡ. ಈ ಆವೃತ್ತಿಯಲ್ಲಿ ಎರಡು ಸತ್ಯ ಮಾಡಿದಾಗ ಇದರಲ್ಲಿ ಈ ಚಾಪ್ಟರ್ ಮುಗಿಯಿತು ಅಂತ. ಸೊ ಇದು ಮೂರನೇ ಖಂಡವನ್ನು, ಇದೊಂದು ಅಪೂರ್ವವಾದ ಉಪಾಸನೆ. ಇದು ಬೃಹದಾರಣ್ಯಕದಲ್ಲಿ ಇಂಥ ಉಪಾಸನೆಗಳು ಬಂದಿವೆ, ಆಮೇಲೆ ಛಾಂದೋಗ್ಯದಲ್ಲಿ ಬಂದಿದೆ. ಬೇರೆ ಉಪನಿಷತ್ತುಗಳ ನಮಗೆ ಇಂಥ ಉಪಾಸನೆಗಳು ಸಿಗುವುದಿಲ್ಲ. ಇದಾದ್ಮೇಲೆ ಮತ್ತೆ ಪುನಃ ಅಲ್ಲಿಗೆ ಬರ್ತಾರೆ ಉದ್ಗೀತ ಉಪಾಸನೆ. ಇದು ಉದ್ಗೀತ ಉಪಾಸನೆಯಿಂದ ಸ್ವಲ್ಪ ಬೇರೆ ಕಡೆಗೆ ಹೋಯ್ತು, ಅದಕ್ಕೆ ಸಂಬಂಧಪಟ್ಟ ಉಪಾಸನೆ. ಅದರಿಂದ ಪುನಃ ಟ್ರ್ಯಾಕ್ಗೆ ಬರುವುದಕ್ಕೋಸ್ಕರ ಪ್ರಾರಂಭದ ವಾಕ್ಯವನ್ನು ತಗೊಳ್ತಾರೆ. ಓ ವಿದ್ಯೇತದಕ್ಷರ ಉದ್ಗೀತ ಉಪಾಸೀತ ಕೋವಿಜಿ ಶುದ್ಧಾಯತಿ ತಸ್ಯ ಉಪವ್ಯಾಖ್ಯಾನ ಅಂತ ಉಪನಿಷತ್ತಿನ ಪ್ರಾರಂಭದಲ್ಲಿ ಬಂದ ವಾಕ್ಯವನ್ನು ತಗೊಳ್ತಾರೆ. ಅಂದ್ರೆ ಪುನಃ ನಾವು ಓಂಕಾರದ ಉದ್ಗೀತ ಉಪಾಸನೆಯ ವಿವರಣೆಗೆ ಬರ್ತೇವೆ ಎನ್ನು ಅದೇ ವಾಕ್ಯವನ್ನು ತಗೊಳ್ತಾರೆ. ಓಮಿತ್ಯೇತದ ಅಕ್ಷರ ಉದ್ಗೀತಂ ಉಪಾಸೀತ, ಓಂಕಾರ ವಾಚ್ಯ ಅವನ ಅಕ್ಷರ ಶಬ್ದವಾಚ್ಯ, ಅವನ ಉದ್ಗೀತ ಶಬ್ದವಾಚ್ಯ. ಯಾಕೆಂದ್ರೆ ಎಲ್ಲ ವೇದವನ್ನು ಪಠಿಸುವಾಗಲೂ ಮೊದಲು ಓಂಕಾರ ಪೂರ್ವಕವಾಗಿಯೇ ಪಠಿಸುತ್ತಾರೆ. ಅದರಿಂದ ಸಮಸ್ತ ವೇದ ಪ್ರತಿಪಾದ್ಯನಾದ ಭಗವಂತ ಓಂಕಾರ ವಾಚ್ಯ, ಉದ್ಗೀತ ವಾಚ್ಯ, ಅಕ್ಷರ ಶಬ್ದ ವಾಚ್ಯ ಅಂತ ಅನ್ನುವಂತಹ ಸಂಗತಿಯನ್ನು ಪ್ರಾರಂಭದಲ್ಲಿ ನಾವು ಹೇಳಿದ್ದೆವು. ಅದರಿಂದ ಬೇರೆ ವಿಷಯವನ್ನು ಈ ಹೇಳಿ ಆಯಿತು, ಪುನಃ ಆ ವಿಷಯಕ್ಕೆ ಬರ್ತೇವೆ. ತಸ್ಯ ಉಪವ್ಯಾಖ್ಯಾನ ಅದರಂತೆ ವಿವರಣೆಯನ್ನ ಮುಂದೆ ಮಾಡ್ತೇವೆ. ಇಲ್ಲಿ ಇನ್ನೊಂದು ರೀತಿಯಿಂದ ಓಂಕಾರದ ಮಹಿಮೆಯನ್ನ ಬಹಳ ಸೊಗಸಾಗಿ ಕಟ್ಟಿದೆ ಉದ್ಗೀತ. ದೇವಾವೈ ಮೃತ್ಯೋರು ಬಿಭ್ಯತಃ ತ್ರೀಂ ವಿದ್ಯಾಂ ಪ್ರಾವಿಶ್ಯ. ದೇವತೆಗಳು ಸಾಯಬಾರದು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ. ದೇವತೆಗಳಿಗೆ ಮೃತ್ಯು ಭಯದಿಂದ ಪಾರಾಗಬೇಕು ನಾವು. ದೇವತೆಗಳಿಗೆ ಅಮರನು ಅಮರನು ಅಂತ ಹೆಸರು, ಸಾವಿಲ್ಲದವರು ಅಂತ. ಸಾವಿಲ್ಲದವರು ಅಂದ್ರೆ ಬೇಗ ಸಾವಿಲ್ಲದವರು ಅಂತ, ನಿಧಾನ ಸಾಯುವರು ಅಂತ ಅಷ್ಟೇ ಅರ್ಥ. ಯಾಕೆಂದ್ರೆ ಅವರಿಗೂ ಸಾವು ಉಂಟಲ್ಲ. ಅಭೇದಂ ಭಸ್ಮಾಂತನ ಶರೀರ, ವಾಯುದೇವರಿಗೂ ಸಾವಿದೆ. ಸಾವಿಲ್ಲದಿದ್ದವರು ಯಾರು? ಭಗವಂತ ಒಪ್ಪಬಿಟ್ಟು ವಾಯುದೇವರಿಗೂ ಕೂಡ ಅವರು 31,000 104,000 ಕೋಟಿ ವರ್ಷ ಆದ್ಮೇಲೆ ಅವರು ಸಾಯ್ಬೇಕು, ಮೋಕ್ಷಕ್ಕೆ ಹೋಗಬೇಕಾಗಿದೆ. ಸಾಯುವುದಂದ್ರೆ ಇದೇ ಬಿಡಬೇಕು, ಪಂಚಭೂತಿಕ ಶರೀರ ತ್ಯಾಗ ಮಾಡಬೇಕು. ಅದರಿಂದ ಸಾಯದೇ ಇರುವುದು ಅಂತ ಇಲ್ವೇ ಇಲ್ಲ, ತುಂಬಾ ನಿಧಾನವಾಗಿ ಸಾಯುವರು ಅಂತ. ಅಷ್ಟೇ ದೀರ್ಘಜೀವಿಗಳು ಅಂತ ದೇವತೆಗಳು. ಅವರು ಬಳೆಯ ನಾಶ ಇದೆ, ದೇಹ ನಾಶ. ಅದರಿಂದ ನಾವು ಅಮರರು ಆದರೂ ಕೂಡ ನಮಗೂ ಮೃತ್ಯು ಇದೆ ಅಲ್ಲ. ಅವರಿಗೆ ಮೃತ್ಯು ಭಯ ಆದ್ರೆ ನಮಗೆ ಮೃತ್ಯು ಅಂದ್ರೆ ಯಮದೂತರೆಲ್ಲ ಯಮನ ಪರಿವಾರದಲ್ಲಿ ಮೃತ್ಯು ದೇವತೆಗಳು ಅಂತಿದ್ದಾರೆ. ಅವರಿಗೆ ಮೃತ್ಯು, ಅವರಿಗೆಲ್ಲ ನಿಯಾಮಕರಾಗಿರ್ತಕ್ಕಂಥ ಯಮನೂ ಮೃತ್ಯು, ಯಮನ ಭಯ. ಅದು ನಂತರ ಯಮನಿಗೂ ಮೃತ್ಯು ಆಗಿರತಕ್ಕವರು ಶಿವ, ಅವರ ಭಯ ಶಿವನ ಭಯ. ಶಿವನಿಗೂ ಮೃತ್ಯು ಆಗಿರತಕ್ಕಂಥವರು ಬ್ರಹ್ಮವಾಯುಗಳು, ಅವರ ಭಯ. ಎಲ್ಲ ದೇವತೆಗಳಿಗೂ ಮೃತ್ಯು ಅಂದ್ರೆ ದುರ್ಗಾದೇವಿ, ಅವರ ಮೃತ್ಯು. ದುರ್ಗಾ ಶ್ರೀ ಭೂ ದುರ್ಗಾ ತಮೋಮಾನಿನಿ ಸಂಹಾರ ಶಕ್ತಿಯಾಗಿರ್ತಕ್ಕಂಥ ಯಸ್ಯ ಕರಾಳೋಳಂ ಚಕ್ರಂ ಕಾಲಃ ಚಕ್ರಮಾನಿನಿ, ಇಡೀ ಜಗಚ್ಚಕ್ರವನ್ನ ಕತ್ತರಿಸಿ ಬಿಡುವವಳು, ಭಗವಂತನ ಕೈಯ ಚಕ್ರ ಸ್ವರೂಪಳಾಗಿರತಕ್ಕಂಥ ಜಗತ್ ಸಂಹಾರ ಶಕ್ತಿಯಾಗಿರ್ತಕ್ಕಂಥ ತಮೋಮಾನಿನಿ ಆಗಿರತಕ್ಕಂಥ ದುರ್ಗಾ. ಅವಳ ಕೈಯಲ್ಲಿ ಸಾಯದೇವರು ಬ್ರಹ್ಮಾದಿಗಳಿಗೂ ಸಾಧ್ಯ ಇಲ್ಲ. ಅದರ ದೇವತೆಗಳಿಗೆ ಮೃತ್ಯು ಭಯ ಅಂದ್ರೆ ಯಮನ ಭಯ ಅಲ್ಲ, ಯಮನ ಮೃತ್ಯುನ ಭಯ ಅಲ್ಲ, ಶಿವನ ಭಯವೂ ಅಲ್ಲ, ಬ್ರಹ್ಮವಾಯುಗಳ ಭಯವೂ ಅಲ್ಲ. ಅದಕ್ಕಿಂತ ದೊಡ್ಡ ಭಯ ಅಂದ್ರೆ ದುರ್ಗೆ. ದುರ್ಗೆಯಲ್ಲಿ ಇರ್ತಕ್ಕಂಥ ನರಸಿಂಹ, ಅವನೆಲ್ಲವನ್ನು ಸಂಹಾರ ಮಾಡತಕ್ಕವನು. ನಾವು ಈ ಸಂಹಾರ ಶಕ್ತಿ ಎಲ್ಲವನ್ನೂ ಮೀರಿ ಸಂಹಾರವೇ ಯಾರೂ ಸಂಹಾರ ಮಾಡದಂತಹ ನಿತ್ಯಾಮೃತತ್ವದ ಸ್ಥಿತಿಯನ್ನು ಪಡಿಬೇಕು, ಮೋಕ್ಷ ಪಡಿಬೇಕು ಅಂತ ಅರ್ಥ. ದೇವಾವೈ ಮೃತ್ಯೋಹ ಬಿಭ್ಯತ, ಮೃತ್ಯು ದೇವತೆಯಾದ ದುರ್ಗೆಯಿಂದ ಭಯಗ್ರಸ್ತರಾಗಿ ನಾವು ದುರ್ಗೆಯನ್ನು ಸಾಯಬಾರದು. ಯಾಕೆಂದ್ರೆ ತಮಸ್ಸಿನ ಸಾವಿಲ್ಲ. ತಮಸ್ಸಿನ ಸ್ಪರ್ಶ ಇರೋ ತನಕ ಡಿಸ್ಟ್ರಕ್ಷನ್ ಇದೆ. ತಮಸ್ಸಿನ ಕ್ವಾಲಿಟಿಯ ಡಿಸ್ಟ್ರಕ್ಷನ್. ಅದಕ್ಕೋಸ್ಕರ ಏನ್ ಮಾಡೋಣ ಅಂತ ಪ್ರೇಮ್ ವಿದ್ಯಾ ಪ್ರವೇಶ ವೇದಮಾನಿನಿ ಅವಳು ಲಕ್ಷ್ಮಿ. ಅವಳು ರಕ್ಷೆ ಮಾಡಬೇಕಾಗಿದ್ರೆ ಅವಳು ಅಭಿಮನ್ಯಮಾನವಾಗಿರತಕ್ಕಂಥ ವೇದ ವಿದ್ಯೆಯನ್ನು ಪ್ರವೇಶ ಮಾಡಿದ ಪ್ರೇಮ್ ವಿದ್ಯಾ ವೇದದಲ್ಲಿ ಪ್ರವೇಶ ಮಾಡಿ ಅಂದ್ರೆ ಅದು ಏನ್ ಹೇಳ್ತಾರೆ ಅಂದ್ರೆ ವೇದದ ಒಳಗೆ ಅಡಗಿ ಕೂತ್ಕೊಂಡ್ರು ಇದು ಪ್ರತ್ಯೇಕ ಸಿಗಬಾರದು ಅಂತ ವೇದದೊಳಗೆ ಅಡಗಿ ಕೂತ್ಕೊಂಡು ಅಂದ್ರೆ ಸಮಗ್ರ ವೇದದಲ್ಲಿ ಭಗವತ್ ಚಿಂತನೆಯನ್ನು ಮಾಡಿದ್ರು. ವೇದದೊಳಗೆ ಅಡಗಿ ಕೂತ್ಕೊಂಡ್ರೆ ವೇದೋಕ್ತವಾದ ರೀತಿಯಲ್ಲಿ ಬದುಕನ್ನು ರೂಪಿಸಿಕೊಂಡ್ರು. ವೇದದೊಳಗೆ ಅಡಗಿ ಕೂತ್ಕೊಂಡ್ರೆ ಕಾಲಕ್ಕಿಂತ ದುರ್ಗೆ ಅಂತ ಅದು ಹೇಳುವಾಗ ಪೊಲಿಟಿಕ್ ಆಗಿ ವೇದದೊಳಗೆ ಅಡಗಿ ಕೂತ್ಕೊಂಡ್ರು. ಪ್ರೇ ವಿದ್ಯಾ ಪ್ರಾವೇಶ್ಯ ಯಾಕೆ ಅಂದ್ರೆ ಅದು ವೇದೊಳಗೆ ಕೂತ್ಕೊಂಡ್ರೆ ಅದು ದೇ ಛಂದೋಭಿ ಆಚಾರ ಎಂದು ಅವರು ವೇದ ಮಂತ್ರಗಳಿಂದ ತಮ್ಮನ್ನು ಮುಚ್ಚಿಕೊಂಡ್ರು. ಅಂದ್ರೆ ವೇದೋಕ್ತ ಮಂತ್ರಾನುಷ್ಠಾನದಿಂದ ತಮ್ಮನ್ನು ಮುಚ್ಚಿಕೊಂಡ್ರು. ವೇದೋಕ್ತ ಛಂದೋಭಿ ವೇದದ ಛಂದಸ್ಸುಗಳಿಂದ ಆಚಾರ್ಯನ್ನು ಮುಚ್ಚಿಕೊಂಡ್ರು. ಆದ್ದರಿಂದ ಯದೇಪಿ ಛಂದೋಭಿ ಆಚಾರ್ಯನ್ನು ತದ್ ಛಂದಸಾಂ ಛಂದಸ್ಸು ಅಂತ ಅವರು ಮಂತ್ರಗಳಿಂದ ತಮ್ಮನ್ನು ಮುಚ್ಚಿಕೊಂಡಿದ್ದರಿಂದಲೇ ಮಂತ್ರಗಳಿಗೆ ಛಂದಸ್ಸು ಅಂತ ಹೆಸರು ಬಂತು ಅಂತ. ಛಂದಸ್ಸು ಅಂದ್ರೆ ಮುಚ್ಚಲ ಅಂತ ಅರ್ಥ. ಅದು ಭಗವಂತನಿಗೆ ಮಾತ್ರ ಮುಚ್ಚಲಲ್ಲ, ದೇವತೆಗಳು ತಮಗೆ ಅದನ್ನು ಮುಚ್ಚಲವಾಗಿ ಮುಚ್ಚಿಕೊಂಡು ಆ ವೇದ ಮಂತ್ರವನ್ನು ಕವಚ ತೊಟ್ಟು ಕೂತುಬಿಟ್ಟಂತೆ. ಹಾಗೆ ಏನಾಯಿತು, ಬಹಳ ಸುಂದರವಾದಂತಹ ಒಂದು ದೃಷ್ಟಾಂತ ಕೊಡುತ್ತದೆ. ತಾನು ತತ್ರ ಮೃತ್ಯು ಯಥಾ ಮತ್ಸ್ಯಂ ಉದಕೇ ಪರಿಪಶ್ಯೇತ್ ಏವಂ ಪರಿಪಶ್ಯತ್. ಇವರು ಎಲ್ಲ ತಮ್ಮನ್ನು ಮುಚ್ಚಿಕೊಂಡು ವೇದ ಮಂತ್ರದ ಅಂಗಿ ಹಾಕೊಂಡು ನಾವು ಕಾಣಬಾರದು ಬುರ್ಖ ಹಾಕೊಂಡು ಬಿಟ್ಟು ಇದೇ ವೇದ ಮಂತ್ರದ ಬುರ್ಖ ಹಾಕೊಂಡು ಬಿಟ್ಟು ಏನು ಕಾಣೋದಿಲ್ಲ, ಬರೀ ಬುರ್ಖ ಕಾಣೋದು ನಾವು ಕಾಣೋದೇ ಇಲ್ಲ ಅಂತ ನೋಡ್ಕೊಂಡು ಮುಚ್ಚಿ ಕೂತ್ಕೊಂಡ್ರು. ಕೂತುಕೊಂಡಾಗ ತಾನು ತತ್ರ ತಾನು ಅವರನ್ನ ಮೃತ್ಯು ನೋಡಿಬಿಟ್ಟಿದ್ರು. ಮುಚ್ಚಳ ಹಾಕಿದ್ರೆ ಎಕ್ಸ್ರೇ ಇಲ್ಲ ಮೃತ್ಯು ನೋಡಿಬಿಟ್ಟು ಹೋಗಿದವರಾಗಿದ್ದಾರೆ ಇವರು ಅಂತ. ಮುಚ್ಚಿಕೊಂಡ್ರು ಕೂಡ ಖಂಡಿತ ಹೇಗೆ ಅಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಥಾ ಉದಕ್ಕೆ ಮತ್ಸ್ಯಂ ಉದಕ್ಕೆ ಪರಿಪಶ್ಯೇತ್ ನೀರಿನಲ್ಲಿ ಮುಚ್ಚಿಕೊಂಡಿರತಕ್ಕ ಮೀನು ಮೇಲೆ ನಿಂತವರಿಗೆ ಹ್ಯಾಂಗ್ ಕಾಣುತ್ತೆ, ಹಾಗೆ ಈ ವೇದ ಮಂತ್ರಗಳನ್ನು ಮುಚ್ಚಿಕೊಂಡವರನ್ನ ಮೃತ್ಯು ನೋಡಿಬಿಟ್ರು ಅಂತ. ನೀರಿನ ಒಳಗಿಂತ ಮೀನು ಇರ್ತವೆ ಅವು ಕಾಣುತ್ತೆ ಮೇಲೆ ಪಕ್ಷಿಗಳಿಗೆ. ನೀರು ಅನ್ನೋದು ಟ್ರಾನ್ಸ್ಪೇರೆಂಟ್, ಹಾಗೆ ವೇದದ ಅಂಗಿ ಇದು ಟ್ರಾನ್ಸ್ಪೇರೆಂಟ್ ಆಗಿ ಯಾವ ಇದು ಈ ಅಂಗಿ ಹಾಕಿದ್ರು ಮೃತ್ಯುವಿಗೆ ಕಂಡು ಬೈತಂತೆ. ತಾನು ಎತ್ತ ತತ್ರ ಮೃತ್ಯು ಯಥಾ ಮತ್ಸ್ಯಂ ಉದಕೆ ಪರಿಪಶ್ಯೇತ್ ಏವಂ ಪರಿಪಶ್ಯೇತ್. ಹಾಗಾಗಿ ವೇದಗಳಿಂದ ಅಂದ್ರೆ ಸಮಗ್ರ ವೇದದ ಮೂಲಕ ವೇದ ಮಂತ್ರದ ಅನುಷ್ಠಾನದಿಂದ ಕರ್ಮಾನುಷ್ಠಾನದಿಂದ ಭಗವಂತನ ಉಪಾಸನೆ ಮಾಡಿದರೂ ಕೂಡ ಮೃತ್ಯುವನ್ನು ಗೆಲ್ಲುವುದಾಗಲಿಲ್ಲ. ಅಂದ್ರೆ ವೇದ ಮಂತ್ರಗಳು ಕರ್ಮಾನುಷ್ಠಾನ ಏನು ಮಾಡಿದರೂ ಕೂಡ ಮೃತ್ಯುವನ್ನು ಗೆಲ್ಲುವುದಾಗಲಿಲ್ಲ. ಆಗ ಅವರು ಏನ್ ಮಾಡಿದರು, ಅವರು ಇನ್ನೇನು ಮಾಡಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡಿ ದೇಹ ವಿದ್ವಾ ಊರ್ಧ್ವಾಹ ರಜಸಾಮ್ರಹ ಯಜುಷಸ್ವರವೇವ ಪ್ರಾವಿಷನ್. ಹಾಗಾದ್ರೆ ಇಡೀ ವೇದವನ್ನು ಮುಚ್ಚಿಕೊಂಡ್ರು ಕೂಡ ಗೊತ್ತಾಗುತ್ತೆ ಅಂತ ಇದು ಮೃತ್ಯುವಿಗೆ. ಅದರಿಂದ ಮೃತ್ಯುವಿನ ಪಾರಾಗುವುದು ಸಾಧ್ಯ ಇಲ್ಲ. ಮೂರು ವೇದಗಳನ್ನು ಕಟ್ಟಿಕೊಂಡ್ರು, ಕಡೆಗೆ ದೇಹ ವಿದ್ವಾ ಬೇರು ವಿದ್ವಾ ವಿಧಿತ್ವಾ ತಿಳ್ಕೊಂಡ್ರು ಮೃತ್ಯುವಿನಿಂದ ಪಾರಾಗುವುದು ಸಾಧ್ಯ ಇಲ್ಲ. ವೇದೋಕ್ತವಾದ ಸಮಸ್ತ ಕರ್ಮಾನುಷ್ಠಾನ ಮಾಡಿಯೋ ಮೃತ್ಯುವಿನಿಂದ ಪಾರಾಗುತ್ತೇನು ವಿಧಿತ್ವಾ ತಿಳ್ಕೊಂಡ್ರು. ಯಾಕೆಂದ್ರೆ ಕೃತ್ವಾಹ ಅವ್ರು ಬಹಳ ಎತ್ತರದವರಪ್ಪ, ಅವ್ರಿಗೆ ಗೊತ್ತಾಗೋಯ್ತು ಉಳಿದವರನ್ನು ಮುಚ್ಚಿ ಕೂತಿದ್ದೇವೆ ಕಾಣೋದಿಲ್ಲ ಅಂತ ಕೂತೇ ಬಿಡ್ತಾರೆ. ಹಾಗೂ ಬಂದು ಹೇಳದೇ ಬಿಡ್ತದೆ ಮೃತ್ಯು. ಇವರಿಗೂ ಗೊತ್ತಾಯ್ತು ಈ ಮುಚ್ಚಡ ಉಪಯೋಗ ಎಲ್ಲ ಇದು ಟ್ರಾನ್ಸ್ಪೇರೆಂಟ್, ಇದನ್ನು ಮುಚ್ಚಿಕೊಂಡ್ರು ಕಾಣುತ್ತೆ ಅಂದ್ರೆ ವಿಧಿತ್ವಾ. ಯಾಕೆಂದ್ರೆ ಊರ್ಧ್ವಾಹ ಎತ್ತರದವರು ಬಹಳ ಎತ್ತರದವರು ಉತ್ತಮರವರು, ಅವ್ರಿಗೆ ತಿಳಿದೋಯ್ತು ಇವು ನಾವು ಇದರೊಳಗೆ ಕೂತ್ರು ಮೃತ್ಯು ಕಾಣುತ್ತೆ. ಅವ್ರಿಗೇನ್ ಮಾಡಿದ್ರು, ರುಜಸ್ಸಾಮ್ನೋ ಯಜುಷಃ ಸ್ವರಮೇವ ಪ್ರಾವಿಷನ್. ಋಗ್ವೇದ ಯಜುರ್ವೇದ ಸಾಮವೇದಗಳ ಸ್ವರವನ್ನು ಹಿಂದೆ ತೆಗೆದರಂತೆ, ಅದೇ ಓಂಕಾರ, ಅದನ್ನು ಪ್ರವೇಶ ಮಾಡಿದ್ರು. ಅಂದ್ರೆ ಓಂಕಾರದಲ್ಲೇ ಭಗವಂತನನ್ನು ಉಪಾಸ ಮಾಡಿದ್ರು. ವೇದೋಕ್ತ ಕರ್ಮಾನುಷ್ಠಾನ ಮಾಡಿ ಏನು ಉಪಯೋಗ ಇಲ್ಲ, ವೇದ ಪ್ರತಿಪಾದ್ಯನಾದ ಭಗವಂತನನ್ನು ಓಂಕಾರದ ಪ್ರತೀಕದಲ್ಲಿ ನಿರಂತರ ಉಪಾಸನೆ ಮಾಡಬೇಕು ಅಂತ ಹೇಳಿ ಓಂಕಾರದ ಮುಚ್ಚಳದೊಳಗೆ ಪ್ರವೇಶ ಮಾಡಿಕೊಳ್ತಾರೆ. ರುಜಃ ಸಾಮ್ನ ಯಜುಷಃ ಸ್ವರಂ, ಋಗ್ವೇದದ ಸ್ವರ, ಯಜುರ್ವೇದದ ಸ್ವರ, ಸಾಮವೇದದ ಸ್ವರ ಓಂಕಾರ. ಯಾಕೆಂದ್ರೆ ಋಗ್ವೇದದ ಸ್ವರ ಹಕಾರ, ಯಜುರ್ವೇದ ಸ್ವರ ಉಕಾರ, ಸಾಮವೇದ ಸ್ವರ ಉಕಾರ, ಇದು ಮೂರು ಒಟ್ಟಿಗೆ ಸೇರಿ ಓಂಕಾರ. ಋಗ್ವೇದ ಸಾಮಗಳ ಒಳಗೆ ಕೂತ್ರೆ ಉಪಯೋಗ ಆಗಲಿಲ್ಲ, ಅದರಿಂದ ಸ್ವರ, ಅದರ ಸ್ವರ ಬೀಜ ಬೀಜಾಕ್ಷರ ತೆಗೆದಂತೆ ಆ ಬೀಜ ಸ್ವರದೊಳಗೆ ಪ್ರವೇಶ ಮಾಡಿ ಕೂತ್ರಂತೆ. ಅದು ಯಾಕೆ ಅದು ಓಂಕಾರ ಅನ್ನೋದು ಋಗ್ವೇದ ಯಜುರ್ವೇದ ಸಾಮವೇದ ಸ್ವರ ಅಂದ್ರೆ ಅದಕ್ಕೆ ಹೇಳ್ತಾರೆ. ಆದ್ರಿಂದ ಯದಾವ ರುಚಮಾಪ್ನೋತಿ ಓ ವಿದ್ಯೇ ವಾತಿ ಸ್ವರತಿ ಏವಂ ಸಾಮ ಏವಂ ಯಜುಹು. ಯದಾವ ರುಚಮಾಪ್ನೋತಿ, ಋಗ್ವೇದವನ್ನು ಓದಬೇಕು ಅಂತಂದಾಗ ಪ್ರಾರಂಭದಲ್ಲಿ ಓಮಿತ್ಯೇವಾದಿಸ್ವರತಿ ಹರಿಹಿ ಓಂ ಅಗ್ನಿವೀರೆ ಪುರೋಹಿತಂ ಶುರು ಮಾಡಿದರು. ಯಜುರ್ವೇದ ಓದಬೇಕು ಹರಿಹಿ ಓಂ ಯಶ್ವರ್ಜಿತ್ವ ವಾಯುವಸ್ಥೋ ವಾಯುವಸ್ಥ ಏವಂ ಸಾಮ ಸಾಮವೇದ ಓದಬೇಕು ಅಗ್ರಹಾಯಾಯಿ ವಹಿಹಿ ಓಂ. ಯಾವ ವೇದವನ್ನು ಓದಬೇಕಾಗಿದ್ರು ಕೂಡ ಓಮಿತ್ಯೇವಾದಿಸ್ವರತಿ ಓಂಕಾರವನ್ನು ಉಚ್ಚರಿಸಿ ಪಠಿಸುತ್ತಾನೆ. ಅದರಿಂದ ಎಲ್ಲಾ ವೇದಗಳ ತೇಜಸ್ವರ ಓಂಕಾರ. ಈ ಬೀಜದೊಳಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಮೃತ್ಯುವೆಯ ಕಾಣಲಿಕ್ಕಿಲ್ಲ ಅಂತ ಹೇಳಿಕೊಂಡು ಬೀಜದೊಳಗೆ ಹೋಗಿ ಕೂತ್ಕೊಂಡ್ರು. ಈಶ ಉಏವ ಸ್ವರ ಎದೇತ ಓಮಿತ್ತಿ ಅಕ್ಷರ ಏತದ ಅಕ್ಷರ ಏತದ ಅಮೃತ ಅಭಯಂ. ಆ ಓಮಿತ್ಯೇತದ ಅಕ್ಷರ ಈ ಓಂಕಾರ ಅಂತಕ್ಕಂತಹ ಅಕ್ಷರ ಏನಿದೆ ಅದೇ ಸ್ವರ, ಅದು ಅಮೃತ ಅಭಯಂ. ಅದು ಎಲ್ಲ ಭಯವನ್ನ ಪರಿಹರಿಸುವ ಮತ್ತು ಸಾವಿಲ್ಲದ ಸ್ಥಿತಿಯನ್ನು ಕೊಡತಕ್ಕಂಥ ಭದ್ರವಾದ ಆಶ್ರಯ. ಅದನ್ನ ದೇವತೆಗಳು ಪ್ರವೇಶ ದೇವಾಹ ಅಮೃತಾಹ ಅಭಯಾಹ ಆ ಓಂಕಾರದೊಳಗೆ ಪ್ರವೇಶ ಮಾಡಿದ ಮೇಲೆ ದೇವತೆಗಳು ಸಾವಿನ ಭಯದಿಂದ ಪಾರಾದರೂ ಸಾವಿನಿಂದ ಪಾರ ಅಮೃತತ್ವವನ್ನು ಪಡೆಯಲು ಸಾಧ್ಯ. ಹೀಗೆ ಮೋಕ್ಷಪ್ರದವಾಗಿರತಕ್ಕ ಸಂಸಾರ ಭಯವನ್ನು ಪರಿಹಾರ ಮಾಡತಕ್ಕಂತಹ ಏಕಮಾತ್ರ ಬೀಜಾಕ್ಷರ ಅಂದ್ರೆ ಓಂಕಾರ. ಓಂಕಾರವನ್ನು ಬಿಟ್ಟು ಇಡೀ ವೇದದಲ್ಲಿ ಹೇಳಿರ್ತಕ್ಕ ಎಲ್ಲ ಕರ್ಮಾನುಷ್ಠಾನ ಮಾಡಿದರೂ ಭಗವಂತನನ್ನು ಪಡೆಯುವುದು ಸಾಧ್ಯ ಇಲ್ಲ, ಅಮೃತತ್ವವನ್ನು ಪಡೆಯುವುದು ಸಾಧ್ಯ ಇಲ್ಲ, ಸಂಸಾರ ಭಯದಿಂದ ಪಾರಾಗುವುದು ಸಾಧ್ಯ ಇಲ್ಲ. ಹೀಗೆ ಓಂಕಾರದ ಒಳಗೆ ಅಡಗಿ ಕೂತಾಗ ಮೃತ್ಯು ಅವರನ್ನು ಕಬಳಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಮೃತ್ಯು ಭಯದಿಂದ ಅತಿಕ್ರಾಂತರಾದ ದೇವತೆಗಳು. ಹಾಗೆಯೇ ನಾವು ಮುಂದೆ ಮುಂದೆ ಬರತಕ್ಕಂಥ ಮಾತು ಇಲ್ಲಿಗೆ ಇವತ್ತ ಉಪನಿಷತ್ ಚಿಂತನವನ್ನು ಮುಗಿಸೋಣ. ಈ ರೀತಿ ಓಂಕಾರದ ಚಿಂತನೆಯ ಒಂದು ಸಮ್ಮುಖವನ್ನ ಈ ಉಪನಿಷತ್ತು ಹೇಳಿದ್ದನ್ನ ನಾವು ಇವತ್ತು ನೋಡಿದೆವು. ಇದರ ಮುಂದಿನ ಅನೇಕ ಬೇರೆ ಬೇರೆ ಓಂಕಾರದ ಉಪಾಸನೆಯ ಮತ್ತೆ ಭಿನ್ನ ಭಿನ್ನವಾದ ಆಯಾಮಗಳೇನಿದೆ ಅದನ್ನ ಮತ್ತೆ ನಾಳೆ ನೋಡೋಣ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣ ಶ್ರೋತ್ರ ಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಮಾಂ ಬ್ರಹ್ಮ ನಿರಾಕರೋತ್ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಸರ್ವಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.